ಯಾಕಂಗ್ ಮಾಡ್ತೀಯಾ? ಸ್ವಲ್ಪ ಬುದ್ಧಿ ಕಲಿಯೋವರೆಗೂ ಮಾಡ್ತಾ ಇರು. ಅಲ್ಲಿ ನೋಡು ಬುದ್ಧಿ ಕಲ್ಸಕ್ ಸುಬ್ಬಣ್ಣ ಬತ್ತಾವನೆ. ಬಾ ಸುಬ್ಬಣ್ಣ, ಬುದ್ಧಿ ಕಲಿತೀಯ ನೀನು? ಅದೇನದು, ಕೈ ಕೊಡ್ತೀನಿ ಅಂತಿದ್ಯಲ್ಲ. ಅಲ್ಲ ಯಾರ್ಗಪ್ಪ ಕೈ ಕೊಡದ್ ನೀನು? ನೋಡಪ್ಪ, ಮಾಗೆ ಉಳ್ಮೆ ಮಾಡ್ತೀನಿ ಅಂದವನು. ಏನು ನಾನ್ ಮಾಡ್ಬಿಡ್ತೀನಿ, ನಾನ್ ಮಾಡ್ಬಿಡ್ತೀನಿ ಅಂತ ಕುಣಿತಿದ್ದ. ಯಾಕೆ ನಾ ಪತ್ತೆ ಆಗ್ಬಿಟ್ಟಾನ ಈ ವಾರ? ಈಗ ಕೈ ಕೊಡೋ ಮಾತು ಮಾಡ್ಬೇಡ, ಯಾಕಂದ್ರೆ ನೋಡು ಪಕ್ಕದ ಊರಿಂದ ಬಂದವನೆ. ಚಿನ್ನಂಬಳ್ಳಿಯಿಂದ ಮಹೇಶ್ ಆಗೋದು ಗೊತ್ತಾಗ್ಲಿಲ್ವಾ? ವಸಿ ದಾಡಿ ಬಿಟ್ಟವನೆ. ಬನ್ನಿ ಬನ್ನಿ ಮಹೇಶ್ ಅವರು. ವಸಿ ದಾಡಿ ಬಿಟ್ಬಿಟ್ಟವನೆ, ಗುರ್ಸಿಕ್ತಾ ಇಲ್ಲ ನಿಂಗೆ? ಸುಮಾರು ಎಲ್ಲ ಕೆಲಸಗಳು ಮಾಡಿದಾರಂತ ಕಣಪ್ಪ. ಅದಕ್ಕೆ ಹೇಳಿದ್ದು, ಹೋದವರ ಹೇಳ್ತಿದ್ಯಲ್ಲ, ಅದಕ್ಕೆ ಹೇಳಿದ್ದು. ಅವ್ರು ಕರ್ಕೊಂಡ್ ಬರುವಾಗ್ಲೇ ನೀನು ಕೈ ಕೊಡೋ ವಿಷಯ ಮಾತಾಡಿದ್ರೆ. ನಾ ಕೈ ಕೊಡೋದು ನೋಡು, ನಾನಲ್ಲ ಕೈ ಕೊಟ್ಟಿರೋದು, ನೀ ನನ್ ಮೇಲೆ ಹೇಳ್ತಿದ್ಯಲ್ಲ. ಶಂಕರಣ್ಣ ಕೈ ಕೊಟ್ಟಿರೋದು ಅಂತ ಹೇಳ್ತಾ ಇರೋದು. ಅಲ್ಲ ಅವ್ರೇನ್ ಅನ್ಕೋಬೇಕು, ಈ ಊರವರೆಲ್ಲ ಹಿಂಗೆ ಅನ್ಕೊಂಡ್ಬಿಟ್ರೆ, ಹಿಂಗೆ ಕೈ ಕೊಡೋ ಊರವ್ರು ಅನ್ಕೊಂಡ್ಬಿಡ್ತಾರೆ. ನೀನು ಈಗ ಮಹೇಶ, ನಾನು ಹೇಳ್ತಿರ್ಲಿಲ್ವಾ ರಾಜಣ್ಣ ಅಂತ? ಚೆನ್ನಾಗಿದ್ದೀನಿ. ಈಗ ಈ ಮಹೇಶ್ ಸಿ ಒಳ್ಳೆ ಟಗರ್ ಏನಾದ್ರು ಇದಾವ ಅಂತ ಹುಡ್ಕೊಂಡ್ ಬಂದವನೆ. ಪಕ್ಕದ ಊರಿಗೆ ಬಂದಿದ್ದ. ನಾನು ಇದೇನಿದು ಇಷ್ಟೊತ್ತಲ್ಲಿ ಇಷ್ಟೊಂದು ಸ್ಪೀಡ್ ಆಗಿ ಹೋಯ್ತಾವ್ರಲ್ಲ ಬೈಕಲ್ಲಿ ಅನ್ಕೊಂಡು, ವಸಿ ಬೈದ್ ಬುದ್ಧಿ ಹೇಳವ ಅಂತ ತಿರ್ಗಿದ್ರೆ ಇವನು ನಾನು ನೋಡ್ತಿದ್ದಂಗೆ ವಸಿ ಸ್ಲೋ ಮಾಡ್ದ. ಸರಿ ನಡಿ, ನಮ್ಮೂರ್ಗೆ ರಾಜಣ್ಣ ಅವನೇ, ಅವನ ಹತ್ರ ಮಾತಾಡಿದ್ರೆ ನೀವು ವಸಿ ವಿಷಯ ಗೊತ್ತಾಯ್ತದೆ. ಇನ್ನೇನಪ್ಪ ಹಬ್ಬ ಬಂತಲ್ಲಪ್ಪ, ಅದಕ್ಕೆ ಟಗರಿಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ. ಯಾವ ಹಬ್ಬ ಸುಬ್ಬಣ್ಣ? ಅವರು ಯುಗಾದಿ, ಮಾರ್ಚಿನಾಗೆ ಇನ್ಯಾವ ಹಬ್ಬಗಳು ಬಂದು ಹಳ್ಳಿನಾಗೆ ಶಿವರಾತ್ರಿ ಮುಗಿತಲ್ಲ, ಮಾರಿ ಹಬ್ಬ ಬರೋದು ಅದಕ್ಕ ಯುಗಾದಿಗೇನೋ ಹೇಳ್ತಾ ಇರೋದು. ಒಂದೂರ ಒಂದೂರ ಆದ್ಮೇಲೆ ಒಂದೂರು, ಒಂದೂರ ಆದ್ಮೇಲೆ ಒಂದೂರು ಮಾರಿ ಹಬ್ಬಗಳು ನಡೀತಲೇ ಇರ್ತವೆ. ಈಗ ರಾಜಣ್ಣ, ಈಗ ದಾಡಿ ಬಿಟ್ಟವನಲ್ಲ, ಇದೇನ್ ಸುಮ್ನೆ ಬಿಟ್ಟಿರಕ್ಕಿಲ್ಲ. ಇವನ್ ಹೆಂಗೆ ಅಂದ್ರೆ, ಇವನೊಂದ್ ಸಲೂನ್ ಹೋದ್ರೆ ಇವನ್ ಕುರಿನ ಇನ್ನೊಂದ್ ಸಲೂನ್ ಕರ್ಕೊಂಡ್ ಹೋಯ್ತಾನೆ. ಅದೇನ್ ಹಂಗೆ ಹೇಳಪ್ಪ ಮಹೇಶ. ಏನು ಸಿಗೋಳಿ? ನಾವು ಏನೋ ಅರ್ಕೆ ಇತ್ತು ಮಾದೇಶ್ವರನ ಬೆಟ್ಟಕ್ಕೆ ಅರ್ಕೆ ಹಾಕೊಂಡಿದ್ವಿ. ಈಗ ಅರ್ಕೆ ಮುಗೀತು, ಹೋಗೀಗ ರೇಷ್ಮೆ ಉಳಾರೆ. ಇನ್ನೇನು ಇವತ್ ನೆನ್ನೆ ಚಂದ್ರಕ್ಕೆ ಹಾಕಿದೀನಿ, ಇನ್ನೊಂದ್ ಐದಾರು ಜನ ಮಾರ್ಕೆಟ್ ಅಚ್ಚಕತ್ತ ಗೂಡ್ ತಕೊಂಡು ಮಾದಪ್ಪನ ದುಪ್ಪ ಹಾಕ್ಬಿಟ್ಟು ಮುಡಿ ಮಾಡಿಸ್ಕೊಂಡು ಬರ್ತೀನಿ. ಇನ್ನು ಹೊಲದಲ್ಲಿ ಇನ್ನು ಮಳೆಗೆಲ್ಲ ಸ್ಟಾರ್ಟ್ ಆಯ್ತದೆ, ಪುನಃ ಬಾಳೆ ಗಿಳೆ ಬೇರೆ ಎಲ್ಲ ಹಾಕ್ಬೇಕು, ಎಲ್ಲ ರೆಡಿ ಮಾಡ್ಕೊಂಡು ಅದ ಮಾಡ್ಕೋಬೇಕಲ್ಲ ಸರ್. ಅದೇನ ಕುರಿ ನೆಲ್ಗೆ ಕರ್ಕೊಂಡು ಹೋಯ್ತಾರೆ ಅಂದ್ರಲ್ಲ? ಏ ಕುರಿ ಬತ್ತದೆ ಸರ್, ಸಾಕಿದೀನಿ ಪ್ರೀತಿಯಾಗಿ ಬತ್ತದೆ. ಏನೋ ಅಂದ್ರಲ್ಲ ಏರ್ ಕಟಿಂಗ್ ಅಂತ ಕಟಿಂಗು ಹೆಂಗೆ ಇವತ್ತು ಡಿಸೈನ್ ಮಾಡ್ಕೊಂಡು ಆ ಕಟಿಂಗು ಈ ಕಟಿಂಗು ಅಂತ ಮಾಡ್ತಾರೆ. ಹಂಗೇನೋ ಕುರಿಗೂ ಕಟಿಂಗ್ ಎರಡು ಗೆರೆ ಮಾಡ್ತಾರಲ್ಲ ಆತರ. ನಾವು ಮುಂಚೋರಿ ಕಾಲಲ್ಲಿ ಬಿಡ್ತೀವಿ, ಆಮೇಲೆ ಹಿಂದ್ಗಡೆ ಕಾಲಲ್ಲಿ ಬಿಡ್ತೀವಿ, ಆಮೇಲೆ ಶಿಸ್ತ್ ಮಾಡಿ ಅವ್ರು ಈಗ ಜನ ಬಣ್ಣದ ಪ್ರಪಂಚ ಮಾಮೂಲಿ ಎಲ್ಲ ಕ್ಲೀನ್ ಆಗಿ ಕತ್ತರಿಸ್ಬಿಟ್ರೆ ಅದೇನು ಬೆಲೆ ಕೊಡಲ್ಲ. ಅಂದ್ರೆ ನಾಟಿ ಕುರಿಗೆ ಆತರ ಮಾಡಕ್ ಆಗಲ್ಲ, ಬಂಡು ಟಗರ್ಗೆ ಮಾಡ್ಬೇಕದ್ನ. ಅದಕ್ಕೆ ಡಿಸೈನ್ ಮಾಡ್ತೀವಿ, ಡಿಸೈನ್ ಮಾಡಿ ಯಾರು ಆತರ ಕಟ್ ಮಾಡೋದು? ಅಲ್ಲಿಂದ ಮಳವಳಿಯಿಂದ ಕರಿಸ್ತೀವಿ, ಚೆನ್ನಾಗಿ ಅಲ್ಲಿ ಮಾಡಿ ಅಭ್ಯಾಸ ಇರೋರ್ನ ಕರೆಸೋದು, ಬೇರೆಯವ್ರ ಯಾರು ಮಾಡಕ್ ಆಗಲ್ಲ ಅದನ್ನ. ಎಬ್ಬುಲಿ ಅಂದ್ರೆ ಅಂದ್ರೆ ಸುಮ್ಮನೆ ಹೆಸರಿಟ್ಟಿರೋದು. ಈಗ ಡಿಸೈನ್ ಮಾಡೋದಕ್ಕೆ ಈಗ ಮನ್ಸು ಹೆಂಗೆ ಡಿಸೈನ್ ಅಲ್ಲಿ ಮಾಡ್ಕೋತಾರೆ ಹಂಗೆ. ಇವಾಗಿನ ಕಾಲದಲ್ಲಿ ಕಾಲೆಲ್ಲ ಒಂಥರ ಬಿಟ್ಟು ನೀಟಾಗಿ ಸ್ವಲ್ಪ ಲುಕ್ ಕಾಣಲಿ ಅಂತ ಅದನ್ನ ಮಾಡೋದು. ಅದನ್ನೇನು ಅದಕ್ಕೆ ನೋವಾಗಿರುತ್ತೆ ಏನು ಮಾಡಲ್ಲ, ಬರೀ ಸ್ಲೋಪ್ ತಕೊಂಡು ಸುಮ್ಮನೆ ಡಿಸೈನ್ ಮಾಡ್ತಾನೆ ಅಷ್ಟೇ. ಹಿಂದ್ಗಡೆ ಕಾಲಲ್ಲಿ ಬಿಡ್ತಾರೆ, ಮುಂದ್ಗಡೆ ಕಾಲಲ್ಲಿ ಬಿಡ್ತಾರೆ, ಮುಂದ್ಗಡೆ ಗುಂಡಿಗೆ ಇದೆಯಲ್ಲ ಅಲ್ಲಿ ಬಿಡ್ತಾರೆ. ನೀಟಾಗಿ ತೊಳೆದ್ಬಿಟ್ಟು ಕಪ್ಪು ಹಾಕಿ ಮೊಕರ ಹಾಕಿ ಶಿಸ್ತ್ ಮಾಡ್ರೆ ಒಳ್ಳೆ ಸುಂಗಾರವಾಗಿ ಕಾಣುತ್ತೆ. ಈಗ ಅಂಗಡಿಗಳಲ್ಲಿ ತರ್ತಾರ ಅವ್ರಿಗೆ ಲೈಟ್ಗಳು ಹಾಕೋದು, ಹಿಂಗೆ ಓಡ್ತಾವಲ್ಲ ಲೈಟ್ಗಳು ಹಿಂಗ ಅರ್ಧ ಹಾಕೋದು. ಆಮೇಲೆ ಮೈಸೂರಿನಾಗ ಅದ ಯಾವ್ದೋ ಒಂದು ಹೋಟೆಲ್ನಾಗೆ ಕಣವ ತಿಂಡಿ ಸಪ್ಲೈ ಮಾಡಕ್ ಅದೇನದ ಸುಬ್ಬಣ್ಣ. ಸುಬ್ಬಣ್ಣ ಹೋಗಿದ್ ನಮ್ ಕರ್ಕೊಂಡೋಗ್ತೇನೆ ಮೋಸ ಬಿಡಪ್ಪ ಕಣಪ್ಪ. ಅಂತ ಕಡೆ ಹೋಗಕ್ಕಿಲ್ಲ, ಅಂತ ಕಡೆ ಹೋಗ್ಬೇಕಾರೆ ರೇಷ್ಮೆ ಪಂಚೆ ಸಂಕ್ರಮಣ ಸರಿ. ಅಟ್ರಾಕ್ಷನ್ ಕಣವ ಈಗ ಹಂಗೆ ಮಹೇಶನು ಹಂಗೆ ಮಾಡವ್ರೆ ಶಂಕರಣ. ಏನಾಗದ ಅಂದ್ರೆ ನಮ್ಮ ಬಕ್ರಿ ಹಬ್ಬಕ್ ಬಿಟ್ರೆ ಬೇರೆ ಹೊತ್ತಿಗೆ ಮರಿ ಕೊಡಲ್ಲ. ಈ ಬಕ್ರಿಗ್ ತಂದ್ರೆ ಬರೀ ಬಕ್ರಿಗೆ ಮರಿ ಕೊಡೋದು. ನಾವು ಹಬ್ಬ ನಾಲ್ಕರಿಂದ ಐದು ತಿಂಗಳದ ಅಂದಾಗ ಚೆನ್ನಾಗಿ ಮೈಸಾಟ ಮಾಡ್ತೀವಿ. ಇನ್ನೇನು ಹಬ್ಬ ಒಂದು ತಿಂಗಳದ ಅಂದಾಗ ಏನ್ ಮಾಡ್ತೀವಿ, ಸುಂಗಾರ ಸ್ಟಾರ್ಟ್ ಮಾಡ್ತೀವಿ. ಕೈ ಮೂರ್ ಸಲ ಎಲ್ಲ ಸೋಪ್ ಹಾಕೊಂಡು ತೊಳೆದು, ಶಾಂಪ್ ಹಾಕೊಂಡು ತೊಳೆದು, ಬಿಸಿಲು ಕಟ್ಟಾಕಿ ಬಾಚಣ್ಣ ತಕೊಂಡು ಎಲ್ಲ ಬಾಚಿ ಮೈನೆಲ್ಲ ಸ್ವಲ್ಪ ಅದು ಮುಟ್ಟಿದ್ರೆ ಸುಮ್ಮನೆ ಸ್ಪಂಜ್ ಮುಟ್ಟಾಗಬೇಕು ಹಂಗ್ ಮಾಡ್ಬಿಡ್ತೀವಿ. ನೆಲಕ್ಕೆಲ್ಲ ಗಾರ ಸರಿಯಾಗಿ ಹೇಳೋ ಮುಟ್ಟಿದ್ರೆ ಎಣ್ಣೆಕಲ್ ತಲೆ ಮುಟ್ಟದಂಗ ಹಂಗೆ ಆಮೇಲೆ ಹಂಗ್ ಮಾಡಿ ಶಂಕರಣ ಸಾಬ್ರುಗಳು ಶಂಕರಣ ಬಂದಿಲ್ಲ ರಾಜಣ 15 ದಿನ ಇನ್ನೇನೋ ಒಂದ್ ತಿಂಗಳು ಅನ್ನಾಗ ಎಲ್ಲ ಮೇಕಪ್ ಮಾಡಿ ಬಟ್ಟ ಹಾಕಿ ಮೊಕರ ಹಾಕಿ ಬಂದ್ ನೋಡ್ಬಿಟ್ಟು ಅರೆ ನೋಡ್ರಿ ಹೆಂಗ್ ಮಾಡಿದಾರೆ ಫೈನ್ ಆಗಿದೆ ನೋಡ್ರಿ ಅಂದ್ಬಿಟ್ಟು ಅವ್ರ ಶೈಲಿಲಿ ಮಾತಾಡಿ ಬೆಲೆ ಕಟ್ತಾರೆ. ನಾವು ಸ್ವಲ್ಪ ದುಬಾರಿಯಾಗಿ ಹೇಳ್ತೀವಿ, ಹಬ್ಬ ಹತ್ತತ್ರ ಬಂದಾಗ ಸ್ವಲ್ಪ ಏರು ಪೇರು ಮಾಡ್ಕೊಟ್ಬಿಡ್ತೀವಿ. ನಾವು ಒಂದೊಂದ್ ಮರಿ 14,000 12,000 15,000 ತತ್ತೀವಿ, ಒಂದ್ 35-40 ಗಂಟೆ ಮಾರ್ತೀವಿ ಬಕ್ರಿ ಹಬ್ಬಕ್ ಮಾತ್ರ. ಹಬ್ಬ ಆಗೋದ್ರೆ ಏನು ಡಿಮ್ಯಾಂಡ್ ಇರಲ್ಲ ಅದಕ್ಕೆ. ಆಮೇಲೆ ಚೆನ್ನಾಗಿ ಸಾಕ್ತಿದ್ರೆ ಉಳಿದವನ್ನ ಉಳಿದವನ್ನ ಹಬ್ಬಕ್ಕೆ ಕೊಟ್ಬಿಡೋದು ಮಡಿಕಳಲ್ಲ ಮಡಿಕಳಲ್ಲ ಮತ್ತೆ ಬೇರೆ ತಗೊಂಡ್ ಪುನಃ ಬೇರೆ ತತ್ತೀವಿ. ಸರಿ ಸರಿ, ಈಗ ಅದಕ್ಕೆ ಶಿಸ್ತು ಮಾಡೋದು ರಜಣ ಕೊಡವತ್ಲಿ ಕಣ್ಣೀರ್ ಬಂದ್ಬಿಡ್ತಕ್ಕಂದ್ರೆ ಮಕ್ಕಳು ಸಾಕಾಕ್ ಸಾಕ್ತಿವಿ. ಅವು ನಮ್ ಕಂಡ್ರೆ ಹೊರಗಡೆ ಹೋದ್ರೆ ಇರ್ತವೆ, ಬಂದ್ರು ಇರ್ತವೆ. ಅವಕ್ಕೇನ್ ಕೈ ತಿಂಡಿ ರೂಢಿ ಮಾಡ್ಬಿಡ್ತೀನಿ ಬೆಳಿಗ್ಗೆ ಸಾಯಂಕಾಲ ಮೇವೆಲ್ಲ ಕೊಟ್ಟು ನಮ್ ಕಂಡ್ರೆ ಸಾಕು ಸಿಗ್ನಲ್ ಕೊಡ್ತವೆ, ಬಿಟ್ಬಿಟ್ರೆ ಹಿಂಗುಂಟು ಓಡ್ಬತ್ತವೆ. ಕೊಡೋ ಹತ್ಲ ಮಾತ್ಲಿ ಕಣ್ಣೀರ್ ಬಂದ್ಬಿಡುತ್ತೆ. ಆದ್ರೂ ಏನು ಮಾಡಕ್ ಆಗಲ್ಲ, ನಿಮ್ಗೆ ಹೆಂಗ್ ಕಣ್ಣೀರ್ ಬರ್ತದ ಅವಕ್ಕೆ ಕಣ್ಣೀರ್ ಬರ್ತದೆ. ಹಸುಗಳು ಇನ್ನಂಗೆ ಹಸುಗಳು ಮಾರ್ಬಿಟ್ಟಾಗ ನೋಡಪ್ಪ, ಈಗ ನಿಮ್ ಗುರು ಬರೀ ರೇಷ್ಮೆ ಪಂಚೆ ಉಟ್ಕೊಂಡು ಓಡಾಡ್ತಾನೆ, ಇವರು ರೇಷ್ಮೆನೆ ಬೆಳೆದು ಹೊಸ ಕಾಸು ಕಂಡಿರೋದು ಇವರು. ಹೇಳಿ ಅದ್ ಹೆಂಗ್ ಶುರು ಆಯ್ತು ರೇಷ್ಮೆ ವಿಷಯ? ರೇಷ್ಮೆ ಅಂದ್ರೆ ನಮ್ಮ ಅಜ್ಜಿ ಅಪ್ಪ ಚಿಕ್ಕಂದ್ರಿಂದ ಒಂದ್ ನಾಟಿ ಮುಡುಕ್ತಿದ್ರು ತಟೆ ಪದ್ಧತಿಲಿ, ಆಗ್ಲಿಂದ ಮಾಡಬೇಸ ಆಗಿರೋದೆ ನಾಟಿ. ಹೊಸದಾಗಿ ಏನ್ ಮಾಡ್ತಾ ಇಲ್ಲ ಅಂದ್ರೆ, ಈಗ ಆಧುನಿಕವಾಗಿ ಬಂದಿರೋದನ್ನ ಈಗ ನಾವ್ ಮಾಡ್ತಾ ಇದೀವಿ. ನಮ್ಮ ಅಜ್ಜಿ ನಮ್ಮ ಅಪ್ಪ ನಮ್ಮ ತಾಯಿಗೆ ಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಜರು ಕೂಡೋದು ಅದೆಲ್ಲ ಆಗ್ಲಿಂದ ಗೊತ್ತು ಅವ್ರಿಗೆ. ಅಂದ್ರೆ ನಾನು ಮೈಸೂರಲ್ಲಿ ಒಂದ್ ಸ್ವೀಟ್ ಅಂಗಡಿಗೆ ಸೇರ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ, ಯಾಕೆ ಬೇರೆ ರಂಗಲ್ಲಿ ಮಾಡ್ಬೇಕು ಅಂದ್ಬಿಟ್ಟು ನಾವೆಲ್ಲ ಅಣ್ಣ ತಮ್ಮ ಎಲ್ಲ ಮಾತಾಡ್ಕೊಂಡು ಒಂದಷ್ಟು ದುಡ್ಡು ಕೂರ್ಸಿ ಒಂದ್ ಬೋರ್ ತೆಗಿಸಿ ಎಲ್ಲ ಮಾಡಿದ್ವಿ. ಒಂದು ಮಾಡದ್ಮೇಲೆ ನಾವ್ ಯಾಕೆ ಹೊಸ ತರ ಮಾಡಬಾರ್ದು ಅಂದ್ಬಿಟ್ಟು ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಶೆಡ್ ನಿರ್ಮಾಣ ಮಾಡಿದ್ವಿ. ಒಂದ್ 45,000 ರೂಪಾಯಿ ಮಾಡಿದ್ವಿ. ಮಾಡದ್ಮೇಲೆ ನಮ್ಗೆ ಒಂದ್ 2 ಬೆಳಗ್ಗೆ ಬಂದ್ಬಿಡ್ತು ದುಡ್ಡು. ಅದು ನಮ್ಮ ಅದೃಷ್ಟನೇ ಏನೋ, ಒಳ್ಳೆ ರೈಟು ಆಗಿತ್ತು. ನಾವ್ ಹಾಕಿದ ದುಡ್ಡೆಲ್ಲ 2 ಬೆಳಗ್ಗೆ ಬಂದ್ಬಿಡ್ತು, ನಮ್ಗೆ ಮಾಡಕ್ಕೆ ಹುಮ್ಮಸ್ ಆಯ್ತು. ಅದನ್ನೇ ಡೆವಲಪ್ ಮಾಡ್ಕೊಂಡು ಮಾಡ್ಕೊಂಡು ಬಂದ್ವಿ. 3 ವರ್ಷ ಚೆನ್ನಾಗ್ ನಡ್ತು. 3 ವರ್ಷ ಆದ್ಮೇಲೆ ಪೂರ್ತಿ ನೀರ್ ನಿಂತೋಯ್ತು. ಸತತವಾಗಿ 5 ವರ್ಷ ನೀರೇ ಇಲ್ಲ, ಕುಡಿಯಕ್ ನೀರಿಲ್ಲ, ರಾತ್ರಿನ ಕರೆಂಟ್ ಇಲ್ಲ. ತೋಟದ ಮನೆ ಇರೋದು ನಮ್ದು, ತೋಟದಲ್ಲಿ ಇದ್ವಿ. ಆಮೇಲೆ ಏನ್ ಮಾಡ್ದು, ನಿಲ್ಸಕ್ಕಿಲ್ಲ ರೇಷ್ಮೆ ಮಾಡೋದ್ನ ಅಂತ ಸೊಪ್ಪು ಎಲ್ಲಿ ಸಿಕ್ಕುತ್ತೆ ಕೊಂಡದು ಮಾಡೋದು, ಬಾಡ್ಗೆ ಆಟ ಮಾಡೋದು ಕೊಂಡದು ಮಾಡೋದು. ಅದರಲ್ಲಿ ಅಷ್ಟ ಇಷ್ಟ ದುಡ್ಡು ಮಾಡಿ ಮಾಡಿ ಒಂದ್ ಸ್ವಂತವಾಗಿ ಒಂದ್ ಟಾಟಾ ಸುಮ್ಮ ತಗಬಿಟ್ಟಿದಾಗ, ಯಾವ್ದಾಗ ಗಾಡಿ ತಕೊಳಕ್ ಹೋದಿ ಅದಾಗ ಮನೆಯವರು ತಿರ್ಗಾಡಕ್ ಆಯ್ತಾ ಇದು ಆಯ್ತಾ ಅಂದ್ಬಿಟ್ಟು ಒಂದ್ ತಗೊಂಡು ಸೀಟ್ ಕಳೆದಾಕೋದು, ಒಳಕ ಸೊಪ್ಪು ತುಂಬೋದು, ಪುನಃ ಸೀಟ್ ಪಿಟ್ ಮಾಡೋದು, ಎಲ್ಲರ ಧರ್ಮಸ್ಥಳ ಬೆಟ್ಟಕ್ಕೆ ಹೋಗೋದು, ಸುತ್ತಾಡ್ಕ ಬರೋದು. ಹಿಂಗೆ ಒಂದ್ 7 ವರ್ಷ ಮಾಡಿದ್ವಿ. 7 ವರ್ಷ ಮಾಡಿದ್ಮೇಲೆ ಗಾಡಿ ಸ್ವಲ್ಪ ನಮ್ಮ ದೃಷ್ಟ ಏನೋ, ನಮ್ಮ ತಾಯಿ ನಮ್ಮ ಅಪ್ಪ ಎಲ್ಲ ಒಯ್ತಿದ್ವಿ, ಗಾಡಿ ಎಫ್ಸೈಡ್ ಆಗ್ಬಿಡ್ತು. ನಾವ್ ಊರುಳ್ಳಿರೋದು ಗಾಡಿ ಬದುಕಿರೋದು ಹೆಚ್ಚು ನಾವು, ಏನೋ ಆಗ್ಲಿಲ್ಲ ಸದ್ಯಕ್ಕೆ. ನಮ್ಮ ತಾಯಿ ಸ್ವಲ್ಪ ಏಟ್ ಆಗ್ಬಿಡ್ತು, ಗಾಡಿ ಬೇಡ ಅಂದ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಇನ್ನೊಂದ್ ಗಾಡಿ ಟಾಟಾ ಎಸ್ ತಕೊಂಡಿನಿ. ಸೊಪ್ಪು ಕಿಪ್ ತುಂಬಕೋಬೇಕಾರೆ ಇಟ್ಕೊಂಡಿದೀವಿ. ಈಗ ಮೊದಲ ತರ ಏನ್ ಸಮಸ್ಯೆ ಇಲ್ಲ. ನೀರು ನಮ್ಮ ಪಕ್ಕದಲ್ಲಿ ಕೊಮ್ಮಗೆರೆ ಅಂತದೆ, ನೀರು ತುಂಬಕತ್ತು ಕೆರೆಗೆ, ಕೆರೆಗೆ ತುಂಬಕಟ್ಟ ತಕ್ಷಣ ನಿಮ್ಗ ಜಂಪ್ ಆಗೋಯ್ತು. ಹೊಲ್ಕೆ ಈಗ 1.5 ಎಕರೆ ಕಡ್ಡಿ ಹಾಕಿದ್ವಿ, 1 ಎಕರೆ ಬಾಳೆ ಹಾಕಿದೀವಿ. ಸುತ್ತ ಹೊಲ್ಕೆ ಎಲ್ಲ ಒಂದ್ ಯಾವ್ದು 10 ಎಕರೆ ಜಮೀನು, 10 ಎಕರೆ 3 ಎಕರೆ ಸ್ವಲ್ಪ ಏನೋ ಸಮಸ್ಯೆ ಇತ್ತು, ಅದ್ ಬಿಟ್ಬಿಟ್ಟಿದೀವಿ. ಇನ್ನು 7 ಎಕರೆಗೆ ಪೆಂಚಿಂಗ್ ಮಾಡ್ಬಿಟ್ಟಿದೀವಿ. ಎಲ್ಲಕ್ಕೂ ಅದ ಮಾಡ್ಕೊಂಡು ಈಗ 4 ಎಕರೆಗೆ ಆಲ್ರೆಡಿ ಪಸ್ತಿದೆ. ಇನ್ನು 2 ಎಕರೆಗೆ ಈಗ ವರಮಹಾಲಕ್ಷ್ಮಿ ಬಾಳ ಹಾಕಕ್ ರೆಡಿ ಮಾಡ್ಕೊಂಡಿದೀವಿ. ಈಗ ಮುಂಗಾರು ಸ್ಟಾರ್ಟ್ ಆದ ತಕ್ಷಣ ಸೆಣಬು ಚಂಬೆ ಎಲ್ಲ ಬಿತ್ಬಿಟ್ಟು ಪುನಃ ಇದನ್ನ ಕಿತ್ತು ಹೊಸದಾಗಿ ಪೈರ್ ತಂದು ಬಾಳೆ ನಾಟಿ ಮಾಡ್ಬಿಡ್ತೀವಿ. ಪುನಃ ಬರೋ ವರ್ಷವರೆಗೆ ಅವಳೆ ಇನ್ನೊಂದು ಬಾಳೆ ಹಾಕಿದ್ರಲ್ಲ ಅದನ್ನ ಬೇರೆ ಏನಾದ್ರು ಮಾಡ್ತೈತಿ. ಎಲ್ಲ ಅಣ್ಣ ತಮ್ಮ ಒಟ್ಟಿಗೆ ಸೇರ್ಕೊಂಡು ದುಡಿತೀರಿ? ಇಲ್ಲ ಸರ್, ನಮ್ದು ಏನಾಗದ ಸಮಸ್ಯೆ, ಅಲ್ಲೇ ಸಮಸ್ಯೆ ಬಂದಿರೋದು. ಸಮಸ್ಯೆ ಈಗ ಅಣ್ಣ ತಮ್ಮ ಅಂದ್ರಲ್ಲ, ಹೆಂಗ್ ಬಂತು ಸಮಸ್ಯೆ ಅಂದ್ರೆ, ಅವನು ಫ್ಯಾಕ್ಟ್ರಿಲಿ ಇದ್ದ ನಮ್ಮ ಅಣ್ಣ, 3 ಜನ ಮಕ್ಕಳು. ನೀವು ಸ್ವೀಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರು ಫ್ಯಾಕ್ಟ್ರಿಲಿ ಇದ್ರು? ನಾವ್ 3 ಜನ ಮಕ್ಕಳು, ಒಬ್ಬ ಅಕ್ಕ, ಒಬ್ಬ ಅಣ್ಣ, ಒಬ್ಬ ತಮ್ಮ, ನಾನೇ ಕೊನೆಯವನು. ಅಂದ್ರೆ ಏನಪ್ಪ ಅಂದ್ರೆ, ಅವನು ಜಮೀನಿಗೆ ಬಂದ, ಅವನ್ ಗಡ್ಡೆ ಅಷ್ಟ ಆಗಿಲ್ಲ, ಫ್ಯಾಕ್ಟ್ರಿಗೆ ಹೋಗಿ ಸೇರ್ಕೊಂಡ ಪುನಃ ಅದು ಮುಚ್ಚೋಗ್ಬಿಡ್ತು. ಪುನಃ ಬಂದ, ಬಂದು ಏನಾಯ್ತು, ನಾನು ಇಲ್ಲಿ ಎಲ್ಲ ವ್ಯವಸಾಯ ಎಲ್ಲ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ನಾನು ಬಂದೆ. ಪುನಃ ಎಣ್ಣೆ ನೋಡಕ್ ಸ್ಟಾರ್ಟ್ ಮಾಡಿದ್ ಅವನ್ಗೆ, ಎಣ್ಣೆ ನೋಡೋದು ಬಂದು ಸಮಸ್ಯೆ. ಇಬ್ರು ಜಮೀನಲ್ಲ ಅವ್ರೆ ಹುಡುಗಿ ಕೊಡಲ್ಲ ಅಂತಂದ್ರು. ಒಳ್ಳೆ ಕಥೆ ಆಯ್ತಲ್ಲ ಇವ್ರದು, ಜಮೀನಿಗೆ ಬಂದ್ರೆ ಜಮೀನಿಗೆ ಬನ್ನಿ ಹೆಣ್ ಕೊಡ್ತೀನಿ ಹಂಗ ಹಿಂಗೆ ಅಂತ ಹೇಳ್ತಾರೆ. ಆಯ್ತು ಹೋಗಪ್ಪ ನೀನು ಒಂದ್ ಮುಲಗಿದ್ ಆ ಗಂಟೆ ತಗ ಹೋಗ ಸ್ಪಾಟ್ ಗಿಟ್ರಿ ಹೋಗಿ ಮಾಡು ಅಂದ್ಬಿಟ್ಟು ಕೈಸ್ತು. ಈಗ ಒಂದ್ 15,000-16,000 ಕೊಡ್ತಾನೆ ಅವಾಗ ಹೋಗಪ್ಪ ಅಂದ್ಬಿಟ್ಟು ಕೈಸ್ತಾವಿ. ನಾವ್ ವ್ಯವಸಾಯ ಮಾಡ್ತಾವಿ, ಹೆಣ್ ನೋಡಕ್ ಹೋದ್ರೆ ಪರ್ಮೆಂಟ್ ಕೇಳ್ತಾರೆ. ನಮ್ಗೆ ಪರ್ಮೆಂಟ್ ಇಲ್ಲ, ಮೊದಲನೇದಾಗಿ ಗಾಡಿ ತಕೊಂಡು ಹೋಗಿ ಎಲ್ಲಿ ಡ್ಯಾಸ್ ಆಗ್ಸತ್ತವ ನಮ್ಗೆ ಗೊತ್ತಿಲ್ಲ, ಪರ್ಮೆಂಟ್ ಕೇಳ್ತಾರೆ. ಎಲ್ ಸರ್ ಪರ್ಮೆಂಟ್ ಕೊಡೋ? ಈಗ 1,000 ರೂಪಾಯಿ ರೇಷ್ಮೆ ಕೊಡದೆ 180 kg ಗೂಡ ಇತ್ತು ಆಯ್ತಾ, ಕಮ್ಮಿ ಅಂದ್ರೆ 900 ರೂಪಾಯಿ ಹಾಕಲಿ, ಇನ್ನೊಂದ್ 4 ಚಿನ್ನ ಗೂಡ್ ಮಾರೋಟ್ ಬರ್ತೀನಿ. ನಾವೇನು ಅಂದ್ರೆ ಒಬ್ರು ಸರ್ಕಾರ ಸಂಬಳಕ್ಕೆ ನಾವೇನು ಕಮ್ಮಿ ಇಲ್ಲ, ರೈತರು ಮಾಡ್ಕೊಂಡು ಹೋಯ್ತಾ ಇದೀನಿ, ಆಗೂ ನಮಗ್ ಬೆಲೆ ಇಲ್ಲ. ಏನಪ್ಪ ಅಂದ್ರೆ ಈಗ ಮೊದಗಿರುವ ಆಗೋವರೆಗೂ ಮಾಡಪ್ಪ ಅಂತಂದ್ಬಿಟ್ಟು ಕೈಸಿದೀವಿ. ಈಗ ಹೆಣ್ಣು ಸಿಗ್ತಾ ಇಲ್ಲ, ನಮ್ಗ ಒಳ್ಳೆ ಬಾರಿ ಕಥ ಆಗ್ಬಿಟ್ಟು. ಏನ ಸುಬ್ಬಣ್ಣ, ಇದಕ್ಕೇನೊಂದು ಪರಿಹಾರ ಹೇಳು ಮತ್ತೆ? ಆಮೇಲೆ ಇನ್ನೊಂದ್ ಏನಂದ್ರೆ ಶಂಕರಣ, ರಾಜಣ್ಣ, ಹೆಣ್ ಸಿಕ್ಕತ್ತೆ ಎಂತವ್ರ ಸಿಕ್ಕತ್ತೆ ಅಂದ್ರೆ ಹೇಳ್ಬಿಟ್ಟು ಕೇಳಿ. ಒಬ್ಬೇ ಒಬ್ಬ ಮಗ ಇರ್ಬೇಕು, ತಂಗಿ ಇರಕಿಲ್ಲ, ಒಳ್ಳೆ ಮನ ಇರ್ಬೇಕು, ಒಂದ್ 5 ಎಕರೆ ಜಮೀನ್ ಇರ್ಬೇಕು, ಇನ್ನೇನಾರವ್ವ ಅಪ್ಪ ಇಬ್ರು ಗೊಟ್ಟಕ್ಕನ್ನ ಸಮಯ ಇರ್ಬೇಕು, ಅವಳು ಮಗ ಬಂದು ಅಚ್ಚಕಟ್ಟಾಗ ರಾಣಿಯಾಗಿ ಅವಳ ಮನೇಲಿ ಇರ್ಬೇಕು, ಆತರ ಇದ್ರೆ ಹೆಣ್ ಕೊಡ್ತಾರೆ. ಇಬ್ರು ಹಣ್ಣಿಂದ್ರು ಒಂದ್ 7-8 ಎಕರೆ ಜಮೀನ್ ಅದ ಅಂದ್ರೆ ನೈ ನಡೆಯದೇ ಇಲ್ಲ ನಮ್ ಪಾಲ್ಟು. ಒಬ್ರೇ ಅವ್ಳ ಮಗ ಹೋಗಿ ಅಚ್ಚಕಟ್ಟ ಮನೇಲಿ ಇರ್ಬೇಕು, ಅದ್ರಲ್ಲೂ ಇನ್ನೇನ 10 ಸ್ವತ್ತಗಳ ಅಂದ್ರೆ ಇನ್ನೂ ಫೈನು. ಹತ್ತು ಸ್ವತ್ತಗಳಾದ್ರೆ ಇನ್ನೂ ಸೂಪರ್. ಜೀವನದಲ್ಲಿ ನಡೀತಾರಪ್ಪ. ಆಗ ತಿಪ್ಪೆ ಗುಡ್ಡ ನೋಡಿ ನೋಡಿ ಹೆಣ್ ಕೊಡ್ತಿದ್ರು. ಈಗ ಎದುರಿಸ್ಬಿಟ್ರೆ ರಾಜಣ್ಣ ಈಗೇನಂದ್ರೆ ನನ್ ತಾವ ಹೆಚ್ಚು ಕಮ್ಮಿ 8-10 ಲಕ್ಷ ರೂಪಾಯಿ ದನ ಕರುಗಳಾಯ್ತು. ಒಂದ್ ನಾಟಿ ಹಸು ಒಂದ 4 ಅದ್ರ ಕರುಗಳು, ಒಂದ್ 5-6 ಕುರುಗಳು, ನಾಳಾಗಿ ಇನ್ನೊಂದ್ 5-6 ತಿಂಗಳು ಮಾಡಿದ್ರು ಒಂದ್ 5-6 ಲಕ್ಷ ರೂಪಾಯಿ ಆಯ್ತದೆ. ಅದೇನಾರು ಬಂದ್ ನೋಡ್ಬಿಟ್ರ ಹೆಸ ಮೇಯಿಸ ಕೊಡವ, ನಾವು ಕುರುಗಳ ಮೇಯಿಸ ಕೊಡವ, ನಮ್ಮ ಹೆಣ್ಣು ಸಾಕ್ಬಿಟ್ಟು ತಕ ಬಂದು ನಾವು ಉಲ್ಲಾಕಕ್ಕೆ ಗಿಣಿ ಹೆಂಗ್ ಸಾಕ್ಬಿಟ್ಟು ಗಿಡ. ಅಯ್ಯೋ ಅದ್ರಲ್ಲಿ ಇನ್ನೊಂದ್ ಅದ ರಾಜಣ, ನಮ್ಗ ಮಹಿಳಾ ಸಂಘದ ಕಮಿಟಿ ಅದ ಅತ್ಗಮ್ಮ. ಏನ ಬವ್ವ ಎಲ್ಗೋಗಿದೇವ, ಯೋವ ಅಲ್ಕೋಗಿದ್ ಬಂದಿಕಂತ ಬಾ, ಏನ್ ಸಮಾಚಾರ, ಯಾವ ಗಂಡ್ ಬಂದಿತ್ತು ಅನ್ನಗದ, ಯಾವ ಬಂದಿತ್ತು, ಯಾವ್ರ ಅದಾವ ಇಲ್ಲಿ ನಮ್ ದಂಡ ಊರ ತಗಡುರೋದು, ಹೆಂಗ್ಯಾವ ಯಾವಾರ 5 ಎಕರೆ ಗದ್ದಿದ್ದಂತ, ಇಬ್ರು ಅಣ್ಣ ತಮ್ಮಿಂದ್ರಂತ, ಅದೇನೇ ಎಲ್ಲ ಚೆನ್ನಾಗಿದ್ದಂತ, ನಮ್ಮ ಅಟ್ಟೆ ಅವನ ಕರೆದ್ಬಿಟ್ಟು ಮುದೇವೆ ನಾವ್ ಸಾಕಾಗಿರೋದೇ ಸಾಕು, ಉಪ್ಪು ಕೆಲಸವನ್ ಕೊಡೋ ಹೋಗು ಅಂತಂದಿ. ಆಮೇಲೆ ನಮ್ಮ ಅಟ್ಟೆ ಅಮ್ಮ ಹೇಳ್ತೀನಿ ಹೋಗಿ ಅಂದ್ರು, ಕೈಸಿನಿ ಸುಮ್ನಿರಿ ನಾವ್ ಮಾಡಿ ಸಾಕಾಗದ ಯಾತಿಕೆ ರೈತರು ರೈತರು ಕೊಡೋದು ಅಂತ ಅಂತಾರೆ. ಅಯ್ಯೋ ನೀ ಹೆಂಗಾರ ನಾವ, ನಾ ಮಾತ್ರ ಹಂಗನಲ್ಲ, ನಾನು ಪಕ್ಕ ರೈತನಿಗೆ ಕತ್ಗಮ್ಮ ಕೊಡೋದು. ಅದೆಂಗ ಅತ್ಗಮ್ಮ? ಇಲ್ಲ ನಾವು ತಿನ್ನೋದು ಅನ್ನ ಬೆಳೆದು ರೈತ ಇದನ್ನ ಚೇಂಜ್ ಮಾಡ್ಬಿಡು, ನಾವು ರೈತರಿಗೆ ಹೆಣ್ ಕೊಡ್ಬೇಕು ಅನ್ನೋರು ಬೇಕಾದಷ್ಟು ಜನ ಅವ್ರೆ. ಅದ್ರಲ್ಲಿ ಕೆಲವರು ಹಿಂಗ ಅವ್ರೆ, ಏನ್ ಮಾಡೋದಪ್ಪ ಮಹೇಶಣ್ಣ, ನೀನ್ ಈ ಪಾಟಿ ಎದುರಿಸ್ಬಿಟ್ರೆ ನಮ್ ಕಮಲಕ್ಕನ್ ಮಗಳಗ್ ಮದುವೆ ಮಾಡ್ಬೇಕು, ಎದ್ರಕೊಂಡ್ಬಿಡ್ತಾಳೆ ಆಮೇಲೆ ಈ ಪಾಟಿ ಎದುರಿಸ್ಬಿಟ್ಟಿಯಲ್ಲ. ಇಲ್ಲಿ ಗಂಡ ಗಂಡವ್ರ ಕಣ್ಣ ಎದ್ರಕೋತಾ ಇರೋದು. ಈಗ ರಾಜಣ್ಣ ಏನಾಗ್ಬಿಟ್ಟದೆ, ಮೊದ್ಲು ಹೆಣ್ ಮಕ್ಳಾದ್ರೆ ಕಣ್ಣೀರ್ ಹಾಕ್ತಿದ್ರು, ಈಗ ಕಣ್ಣೀರ್ ಗಂಡ್ ಮಕ್ಳಿರೋರ್ ಕಣ್ಣೀರ್ ಹಾಕ್ಬೇಕು. ಒಂದೊಂದ್ ಊರಲ್ಲಿ ಕಡಿಮೆ ಅಂದ್ರೆ 40-65 ಗಂಡೈಕವ, ಪಾಸ್ ಆಗ 10, ಫೇಲ್ ಆಗ 40. ಹೆಣ್ ಮಕ್ಳಿರೋರ್ಗೆ ಈಗ ಏನಾಗದ ಅಂದ್ರೆ 40-50 ವರ್ಷದವ್ರು ಎಲ್ಲ ಆಯ್ತಾವ. ಈಗ ಒಳ್ಳಿ ನಾವ್ ಹೆಂಗಾಗಿ ಚಂದಾಗಿ ಎಲ್ಲ ವ್ಯವಹಾರ ಮಾಡ್ಕೊಂಡ್ ದುಡ್ಡು ಮಾಡ್ಕೊಂಡ್ ಚಂದಾಗಿದ್ರುವ, ನಮ್ದೇನು ಮಾಡಕ್ಕಾಗಲ್ಲ, ನಮ್ದೇನು ನಡೆಯೋದು ಇಲ್ಲ. ಕಾಚಾರಕ್ಕೆ ನಾವು ಎಲ್ಲಾರು ಎಣ್ಣೈಕ ಪಣ್ಣೈಕ್ಲೆ ನಾವು ನೋಡಿವೇನ ಅನ್ಬಿಟ್ಟು ಮದುವೆಗಿರೋಗ್ರೆ ಅಂತೂ ನೋಡಲ್ಲ ನಮ್ಮ. ನಮ್ಗೆಲ್ಲ ಅವ್ರು ಕರ್ಕೊಂಡ್ ಸುತ್ತಬೇಕು, ಒಳ್ಳೆ ಸುಟ್ಟು ಬಿಟ್ಟು ಹಾಕೊಂಡ್ ಕರ್ಕೊಂಡ್ ಹೋಗೋರ್ ಬೀಳ್ತಾರ, ನಾವ್ ಅದಕ್ ಹೋಗಲ್ಲ, ಅದಕ್ ನಾವ್ ಮಾಡಲ್ಲ. ಅದೇ ನೀವಂದ್ರೆ ಪಾಪ ಜಮೀನಲ್ಲಿ ದುಡಿತೀರ, ಅವ್ರಿಗೆಲ್ಲ ಸಿಟಿ ಸುತ್ತಬೇಕು. ಈಗ ಸಾಯಂಕಾಲ ಆಯ್ತು ಅಂದ್ರ ಸಿಗ್ನಲ್ ಮಾಡ್ತಾರೆ ಸಿಟಿಲ್ ಆಗಿರೋರು, ನಮ್ಮ ಸ್ನೇಹಿತರೊಬ್ರು ಹೆಂಗಸ್ರ ಅವ್ರ, ಅವ್ರು ಸಿಟಿ ಅವರು, 6:30 ಸುಕ್ಕೊಂಡ್ ಸಿಗ್ನಲ್ ಕೊಡ್ತಾರೆ, ಅವಾಗಿ ಪಾನಿಪುರಿನಾರು ಕರ್ಕೊಂಡ್ಬಂದು ಜೋಬ್ಲಿ ಕರ್ಕೊಂಡ್ಬಂದು ಕೊಡ್ಬೇಕು, ಇಲ್ಲ ಅಂದ್ರೆ ಕರ್ಕೊಂಡವ್ರು ಹೋಗ್ಬೇಕು, ಇಲ್ಲ ಅಂದ್ರೆ ಸಂದನಾಗ ಕಥ ಹರಿ ಕಥ ಗೊತ್ತಲ್ಲ ನಿಮ್ಗೆ. ಆಮೇಲೆ ಮೊಂಜಲಿ ಆಗದಲ್ಲಣ್ಣ ಇನ್ನೊಂದು, ಅದ್ ಯಾವ್ದೋ ಮೊಂಜಲಿ ಆಗದಲ್ಲ ಉದ್ದಕ್ಕೆ ನೂಡಲ್ಸ್, ಆಮೇಲೆ ಅದೆಂತ ಗೋಬಿ ಗಿರಿ ಪಾನಿಪುರಿ ಇದೆಲ್ಲ ಆಗ್ಬಿಟ್ಟು ಭಾರಿ ಕಥ ಆಗ್ಬಿಟ್ಟು ಚೆನ್ನಾಗೆ ಗೊತ್ತು. ಅಲ್ಲ ರಾಜಣ್ಣ, ಈಗ ಈ ಮಹೇಶನ್ ಮಾತು ಕೇಳಿದ್ರೆ ನನಗೆ ಒಂದ್ KR Pet ಹತ್ರ ಹೊಸಿ ಹೋಗಿದ್ದೆ, ಅವರು ಇವ್ರ ಕತೆ ಅಲ್ಲ, ಇದು ಅವರ ಪೂರ್ವಿಕರ ಕತೆ ಹೇಳ್ತಾ ಇದ್ರು. ಇದೊಂದು 50-60 ವರ್ಷದ ಹಿಂದಿನ ಕತೆ. ಅವಾಗೆಲ್ಲ 2 ಕಾರ್ಗಳು ಮಾತ್ರ ಸಿಗ್ತಾ ಇತ್ತು, ಅಂಬಾಸಡರ್ P8 ಅನ್ಕೊಂಡು ಏನೋ ಹೆಸರಲ್ಲಿ ಕರೀತಾರೆ. ಯಾರೋ ಹಿಂಗೇನೆ ರೇಷ್ಮೆ ಗೂಡು ಮಾರಕ್ಕೆ ಅಂತ ಹೋದ್ರಂತೆ. ಅವ್ರ ಜೊತೆಲಿ ಯಾರೋ ಒಬ್ಬರು ಇನ್ನೊಂದು ಕಾರ್ ಇಟ್ಕೊಂಡಿರೋರು ಇದ್ರು ರೈತರು. ಅಣ್ಣ ಇಬ್ರು ಒಟ್ಟಿಗೆ ಹೋಗವ ರಾಮನಗರಕ್ಕೆ ಎಂದವರು ಕೈ ಕೊಟ್ಬಿಟ್ಟು ಹೋದ್ರಂತೆ. ಯಾರನ್ನ? ಈ ಪಾರ್ಟಿನ. ಈ ಪಾರ್ಟಿ ಅಲ್ಲಿ ಹೋದ ರಾಮನಗರಕ್ಕೆ ಹೋಗ್ಬಿಟ್ಟು ಮಾರಾಟ ಮಾಡ್ಬಿಟ್ಟು ಬರ್ತಾ ಬಸ್ ಗಾಡಿನೋ ಇಟ್ಕೊಂಡು ಹೋದವ ಅಲ್ಲಿ ಕೂತ್ಕೊಂಡಂತೆ ನಡೀಲ ಬೆಂಗಳೂರಿಗೆ ಆ ಗಾಡಿ ಎತ್ಕೊಂಡ ಈಗ ಬರೋದು ಅನ್ಕೊಂಡು ಮನೆಯವರೆಲ್ಲ ಆಶ್ಚರ್ಯ ಪಡ್ತಾವ್ರಂತೆ. ಇವನ್ ಹೋಗಿರೋದು ರೇಷ್ಮೆಗೂಡ್ನ ಮಾರಕ್ಕೆ, ಅಲ್ಲಿಂದಂಗೆ ಬೆಂಗಳೂರಿಗೆ ಹೋಗ್ಬಿಟ್ಟು ಹೊಸ ಗಾಡಿ ಅಲ್ಲಿಂದ ಎತ್ಕೊಂಬಂದಿದ್ದಂತೆ. ಹಂಗೆ ಏನಪ್ಪ ಮಹೇಶ ಸರ್, ನೀನು ಈ ತರ ಜನ ಮಾಡಿದ್ಯಾ ಹೆಂಗೆ ಅಂತ? ಸರ್ ನಾವು ಮಾಡಿದೀವಿ ಅಂದ್ರೆ ಮನೆಗೆ ಹೇಳದೇನೆ ಒಂದ್ ಗಾಡಿ ಅದು ಟರ್ಸುಮ ತಂದಿದ್ಲು. ನಿಜ ನೀನು ಹಂಗೇನಾ ರಾಮನಗರ ಮಾರ್ಕೆಟ್ ಇಂದ ಹೋಗ್ಬಿಟ್ಯಾ? ಇಲ್ಲ ಈಗ ಸದ್ಯಕ್ಕೆ ಏನು ಹೋಗಲ್ಲ, ಕನ್ಸ್ಕೊಳ್ಳವೆ ಸರ್ ಒಳ್ಳೆ ಮನೆ ಕಟ್ಟಬೇಕು. ಈಗ ಏನೆಲ್ಲ ಸಂಪಾದನೆ ಮಾಡಿದ್ಯಾ ಸಿ ಹೇಳು ಸ್ವಲ್ಪ ನಾವು ತಿಳ್ಕೊಳ್ಳವ. ಹೆಂಗೆ ಜೀವನ ಹೆಂಗ್ ಶುರುವಾಯ್ತು, ಕೃಷಿಗೆ ಹೆಂಗ್ ಬಂದೆ ನೀನು? ಅದೇ ಸರ್, ನಾನು ಮೈಸೂರಲ್ಲಿ ಸ್ವೀಟ್ ಅಂಗಡಿಲಿ ಇದ್ದೆ, ಜಮೀನಿಗೆ ಬಂದೆ. ಅಂತಂತವಾಗಿ ಜಮೀನೇ ನಮ್ಗೆ ಕಲಿಸ್ತು ಪಾಠನ. ಈಗ ಏನೆಲ್ಲ ಬೆಳೆ ಐತೆ? ಇವಾಗ ಒಂದ್ ಎಕರೆಗೆ ಬಾಳ ಅದ ಏಲಕ್ಕಿ ಪೈರು ತಂದು ನೆಟ್ಟಿದ್ವಿ. ವರಮಹಾಲಕ್ಷ್ಮಿ ನಾವು ಓದಿರೋದು 7ನೇ ಕ್ಲಾಸು ಸರ್. ನಾನು ಓದಿರೋದು 7ದ್ರೆ ನಿಮ್ಗೆ ನೆಗು ಬಂದ್ಬಿಡುತ್ತೆ. 7ನೇ ಕ್ಲಾಸು ನಾವು ಓದಿರೋದು ಈ 1-2 ಕಾಗುವಂತ ABCD ಕಲ್ತದು 7ನೇ ಕ್ಲಾಸಲ್ಲಿ. 7ರಿಂದ 8 ಕ್ಲಾಸ್ ಅಲ್ಲಿ ಒಂದೇ ವರ್ಷ ಓದಿದ್ದು. ಅದರಲ್ಲಿ ಪಂದ್ಯ ನಮ್ ಮಾಸ್ಟರ್ ಒಬ್ರು ಕೃಷ್ಣಮೂರ್ತಿ ಮಾಸ್ಟರ್, ಮಂಜೇಗೌಡ ಮಾಸ್ಟರ್ ಅಂತ. ಇವು ನಾನು ಕೂತ್ಕಂದ್ರೆ ಪೇಪರ್ಲಿ ಬರೀ ಬೋಂಡ ಸುತ್ತದು. ನನ್ಗೇನು ವಿದ್ಯೆನೇ ಹತ್ತಿಲ್ಲ. ನಮ್ಮ ಅಪ್ಪ ಹೊಡೆದು ತಕೊಂಡು ಹೋಗಿ ಕೂಣ್ಸೋದು ಅಕ್ಷರ ಕಲೀಲಿ ಅಂತ. ನಂಗೆ ವಿದ್ಯೆನೇ ಹತ್ತಿಲ್ಲ. ನಾನು ಜಮೀನಲ್ಲಿ ಅಂದ್ರೆ ನನ್ಗೆ ಏನಾಯ್ತು ಅಂದ್ರೆ 3ನೇ ಕ್ಲಾಸ್ಲಿ ನಮ್ಮ ಊರ್ನೊಂದು ದೀಪಾವಳಿ ನಾಟಕ ಆಡ್ತಿದ್ರು. ಚಿಕ್ಕವನು ನಾನು, ಒಂದು ಛೇದಸ್ವಿ ಅಂತ ಒಂದು ಪಾಲ್ಟ್ ಕೊಟ್ರು ನಂಗೆ. ಆಗಲೇ ಒಂದು ಹೆಚ್ಚು ಕಮ್ಮಿ ನಾನು 5 ವರ್ಷದಲ್ಲೇ ಒಂದ್ ನಾಟಕ ಸೇರಿಸ್ಬಿಟ್ಟಿದ್ರು. 5-6 ವರ್ಷ ಆಗಿ ನಾನು 1ನೇ ಕ್ಲಾಸ್ 7ನೇ ಕ್ಲಾಸ್ ನಾಟಕದಲ್ಲಿ ಆಗ್ಲೇ ಮಿಂಚ್ ಬಿಟ್ಟಿದ್ದೀನಿ ನಾನು. ಒಳ್ಳೆ ಚೆಂದಾಗಿ ಮಾಡಿಬಿಟ್ಟಿದ್ದೀನಿ ಪಾಲ್ಟ. ಆ ಪಾಲ್ಟ್ ಮಾಡಾದ್ಮೇಲೆ ವಿದ್ಯೆನೂ ಸ್ವಲ್ಪ ನಂಗೆ ಕತ್ತೆ ಹೋಯ್ತು, ಸ್ವಲ್ಪ ಬಡತನೂ ಜಾಸ್ತಿ ಆಯ್ತು, ಓದಕ್ಕೂ ಇಂಟ್ರೆಸ್ಟ್ ಆಗ್ಲಿಲ್ಲ. ಆಮೇಲೆ ಏನ್ ಮಾಡುದು, ಸಂಪೂರ್ಣವಾಗಿ ಸ್ಕೂಲ್ ಬಿಟ್ಟೇ ಬಿಟ್ಟು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಮನೇಲಿ ಇದ್ದೆ. ಈಗ ನಾಟಕದ ಹುಚ್ಚಿ ಇದ್ದದ ಇಲ್ವಾ? ನಾಟಕ ಅದೇ ಸರ್, ಊರಲ್ಲಿ ಯಾವ್ದಾದ್ರು ಸಾಮಾಜಿಕ ನಾಟಕ ಆಡ್ರೆ ಶಂಕರಣ್ ಇದ್ದೀರ ತಗ್ಲಾಕ ಸಾಮಾಜಿಕ ನಾಟಕ ಆಡ್ರೆ ಆಡ್ತಾ ಇಲ್ಲ. ಅದೇ ನಿಮ್ಮ ಅಜ್ಜಿ ಕಂಡ್ರೆ ತುಂಬಾ ಪ್ರೀತಿ ಅಂತಲ್ಲ? ನಮ್ಮ ಅಜ್ಜಿನೇ ಸರ್ ನಮ್ಗೆ, ಅದೇ ನಮ್ ಮನೆಯವ್ರಿಗೆಲ್ಲ ಮೇನ್ ಪಾರ್ಟ್ ನಮ್ಮ ಅಜ್ಜಿನೇ. ಯಾಕಪ್ಪ ಅಂದ್ರೆ ನಮ್ಮ ಅಜ್ಜಿ ಜಮೀನಿದ್ರು ಕೂಡ ಬೇರೆಯವ್ರ ಮನೇಲಿ ಕೆಲ್ಸ ಗಿಲ್ಸ ಮಾಡ್ಕೊಂಡು ನಮ್ನೆಲ್ಲ ತುಂಬಾ ಬರ್ತಾನ. ಜಮೀನಿದ್ರು ಕೂಡ ಬೇರೆಯವರು ಮಾರ್ಬಿಡು ನಿಮ್ಗೆ ಅತಿಕೆ ಹಂಗೆ ಹಿಂಗೆ ಅಂದ್ರೆ ಅವ ಬುಗ್ದೇನೆ. ಜೊತೆಲಿ ಇರೋರು ಬರೀ ತಿನ್ಕೊಂಡು ಉಂಡ್ಕೊಂಡು ಮಾರ್ಬಿಟ್ಟು ಎಲ್ಲಾನು ಖರ್ಚು ಮಾಡ್ಕೊಂಡ್ರು. ಹೊಟ್ಟೆಗಿಲ್ದೆ ಇದ್ರು ಕೂಡ ನಮ್ಮ ಅಪ್ಪನ ಮದುವೆ ಮಾಡಕ್ ದುಡ್ಡಿಲ್ಲ. ಅವ ಈಗಲೂ ಅದ್ನೇನದು, ನಾನು ಸಾಲ ಮಾಡ್ಕೊಂಡು ನಿಮ್ಮ ಅಪ್ಪನ ಮದುವೆ ಮಾಡಿದೀನಿ, ನೀವು ಇಷ್ಟೆಲ್ಲ ಮಡಿಕೊಂಡು ಮದುವೆ ಮಾಡಕ್ಕಾಗಲ್ಲ, ನಮ್ಗೆ ಚಾಲೆಂಜ್ ಮಾಡ್ತಾಳ. ನಾನು ಅಲ್ಲಿ ಅವ್ರ ಇವ್ರ ಮನೇಲಿ ಕಮಲ ಮಾಡ್ಕೊಂಡು ನಿಮ್ಮ ಅಪ್ಪನ ಮದುವೆ ಮಾಡ್ದಿ, ಈಗ ಎಲ್ಲ ಮಡಿಕೊಂಡಿದಾರಿ. ನಾವು ಗಾಡಿ ಕಟ್ಕೊಂಡು ನಡ್ಕೊಂಡು ನಿಮ್ಮವ ಕರ್ಕೊ ಬಂದು ಕಾರ ಮೊದಲು ಹಾಕೊಂಡ್ ಕರ್ಕ ಬಂದು ನಿಮ್ ದಮ್ ಇದ್ರ ಅಂತಾಳ ನಮ್ಮ ಅಜ್ಜಿ. ಏನ್ ಈಗ ನಮ್ಮ ಅಜ್ಜಿನೇ ಎಲ್ಲ ಸಪೋರ್ಟಿಂಗು ನಮ್ಗೆ, ಮಾಡಿ ಹಂಗ್ ಮಾಡಿ ಅಂತ. ಈಗ ನಾ ಈಗ ಬಂದಿದೀನಿ ಇಲ್ಲಿ, ಹೋದ್ರೆ ಕೂರುಗಳಿಗೆಲ್ಲ ಹುಲ್ ಕೂದ ಹಾಕ್ತಾಳೆ 85 ವರ್ಷ. ಈಗ್ಲೂ ಕಳ್ಕೊಂಡೇ ಅವಳೆ, ನಾವು ಅಷ್ಟೇ ಸುಖವಾಗಿ ನೋಡ್ಕೊಂಡಿವಿ ಅವಳ. ಏನಪ್ಪ ಓಲಿ, ಈಗ ಅಜ್ಜಿ ಹೇಳ್ದಂಗೆಲ್ಲ ಅವ್ರ ಆಸೆ ಈಡೇರ್ಸಪ್ಪ. ಅವಳು ಅದೇ ಸರ್, ಈಗ ನಾನ್ ಬದುಕಿರೋವರೆಗೂ ಒಂದ್ ಇಬ್ರು ಸ್ವಸ ತಕ ಒಂದ್ ನಿಲ್ಸ್ಬಿಟ್ಟು ಸಾಕು ನಂಗೆ, ಈಗಲೇ ಹೊಂಟೋಗ್ಲಿ ಜೀವ ಅಂತಾಳಲ್ಲ, ಏನ್ ಮಾಡೋ ಸಿಕ್ಕಲ್ವಲ್ಲ. ಈ ಕಾರ್ಯಕ್ರಮ ಇಲ್ಲ, ಈ ಕಾರ್ಯಕ್ರಮ ಕೇಳಿದ್ಮೇಲೆ ಬರ್ತಾರೆ ಬಿಡು ಹುಡುಕೊಂಡು. ಇಲ್ಲ ಬಿಡಿ, ಯಾವಾಗ ಕಷ್ಟ ಅದೆ ನೋಡೋ ನೋಡವ. ಇಲ್ಲ, ಆ ದೇವ್ರು ಒಂದ್ ಹೆಣ್ಣಗೊಂದ್ ಗಂಡು ಅಂತ, ಅಥವಾ ಒಂದ್ ಗಂಡಗೊಂದ್ ಹೆಣ್ಣು ಅಂತ ಬರ್ದಿರ್ತಾನೆ. ಸಮಯ ಬರ್ಬೇಕು ಅದು. ಋಣ ಬಂದ ಎಲ್ಲಿದ್ರೆ ನಮ್ಮಜ್ಜಿ ಏನಪ್ಪಾ ಅಂದ್ರೆ, ನಿಂಗೆಲ್ಲಾರು ಯಾರು ಕೊಟ್ಬಿಡ್ತಾರೆ ಹೆಣ್ಣ, ನೀನು ಎಲ್ಲಾರ್ಗೂ ಪರಿಚಯ ಇದೆ, ಅವನು ಮಾಡು ಫಸ್ಟ್ ಅವನು ಮಾಡಿ ಅಂತಾರೆ. ಎಲ್ ಮಾಡೋ ನಾವು ನೋಡಿ ನೋಡಿ ಸಾಕಾಗದ. ಹೋಯ್ತಾನೆ, ಟೀ ಕುಡಿತಾನೆ, ಕಾಫಿ ಕೊಡ್ತಾರೆ, ಬಿಸ್ಕೆಟ್ ತಿಂತಾನೆ, ಬತ್ತಾನೆ, ಶಾಸ್ತ್ರ ಕೇಳ್ತಾನೆ, ಫೋನ್ ಮಾಡ್ತಾನೆ, ಶಾಸ್ತ್ರ ಸರ್ ಬಂದ ಬನ್ನಿ ಅಂತೀನಿ. ಬರದೇ ಇಲ್ಲ ಅವರು, ಬಂದ್ ನೋಡಿದ್ರು ತಾನೆ, ಅವರು ಬಂದ್ ನೋಡಿದ್ರೆ ಏನೋ ಬರದೇ ಇಲ್ಲ ಸರ್, ಅವರು ಬರದು ಇಲ್ಲ, ಫೋನ್ ಮಾಡಿದ್ರೆ ಸ್ಪನ್ಸ್ ಅದು ಇಲ್ಲ. ಈಗ ಕಮಲಕ್ಕ ಹೇಳ್ದಂಗೆ ಅದಾಯ್ತದೆ, ಟೈಮ್ ಬರ್ಬೇಕು. ಇನ್ನೇನ್ ಕತೆ ಆಮೇಲೆ ರೇಷ್ಮೆದು ಹೆಂಗಪ್ಪ, ಹೆಂಗೆ ನಡೆಸ್ಬೇಕು ಅದನ್ನ? ನೀ ಅದೇನೋ ಸಣ್ಣ ಗೂಡು ಕಟ್ತೀವಿ ಮಾಡದೆ. ರೇಷ್ಮೆ ಅಂದ್ರೆ ಸಹ ಫಸ್ಟ್ ಕಡ್ಡಿ ಹಾಕೋದ್ರಿಂದ ಹೇಳ್ತೀನಿ. ಮೊದ್ಲು 3 ಅಡಿ 3 ಅಡಿ ಹಳೆ ಮೆಥಡ್ ಅಲ್ಲಿ ಮಾಡ್ತಿದ್ರು, ಈಗ ಹಳೆ ಮೆಥಡ್ ನಡೆಯಲ್ಲ. ಈಗ ಹೊಸ ನೀರಿರೋರಿಗೆಲ್ಲ V1 ಕಡ್ಡಿ ನಾಟಿ ಮಾಡ್ಕೋಬೇಕು. ಯಾವ ತರ ನಾಟಿ ಮಾಡ್ಕೋಬೇಕು ಅಂದ್ರೆ, ಒಂದ್ 2 ಎಕರೆ 3 ಎಕರೆ ಕಡ್ಡಿ ಹಾಕ್ಬೇಕು ಅನ್ನೋರೆಲ್ಲ ಸ್ವಲ್ಪ ಅಗಲವಾಗಿ ಹಾಕಬೇಕು. ನಾವು 1 ಎಕರೆ ಹಾಕ್ತಿವಿ ಅನ್ನೋರು ಸ್ವಲ್ಪ ಕಿರಿದಾಗ ಹಾಕಬೇಕು. ಹೆಂಗೆ ಅಗಲ ಕಿರಿದು ಅಂದ್ರೆ, ನಾವು 2.5 ಎಕರೆ ಜಮೀನ್ ಮಾಡ್ಬೇಕು ಅಂದ್ರೆ ನಾವು ಉಳುಮೆ ಈಗ ಹಿಂಸೆ ಇದೆ, ದನ ಕರುಗಳು ಕಟ್ಕೊಂಡು ಉಳಕ್ ಹಿಂಸೆ ಇದೆ. ಅದರಿಂದ 8 ಅಡಿ 4 ಅಡಿ ಕಡ್ಡಿ ನಾಟಿ ಮಾಡಬೇಕು. ಒಂದ್ 2.5 ಎಕರೆ 7 ಎಕರೆ ಕಡ್ಡಿ ಹಾಕಿದ್ರೆ ಒಂದ್ ಮೈ ಟ್ಯಾಕ್ಟರ್ ಹೊಡ್ಕೊಳ್ಳೋದು, ಹಿಂಗೆ ಟಿಲ್ಲರ್ ಹೊಡ್ಕೊಳ್ಳೋದು. ಆತರ ನಮ್ಗೆ 1 ಎಕರೆ ಹಾಕತ್ತೀವಿ ಅಂದ್ರೆ 6 ಅಡಿ 4 ಅಡಿ ಹಾಕಬಹುದು. ಅದನ್ನ ಟಿಲ್ಲರ್ ಅಲ್ಲಾದ್ರೂ ಮಾಡ್ಕೋಬಹುದು, ಉಳುಮೆಲಾದ್ರೂ ಮಾಡ್ಕೋಬಹುದು. ಈಗ ನಾವು ಉಳುಮೆಯಲ್ಲಿ ಮಾಡಿಸಲ್ಲ, ಟಿಲ್ಲರ್ ಅಲ್ಲೂ ಉಡಿಸಲ್ಲ, ಮಾಮೂಲಿ 8 ಅಡಿ 4 ಅಡಿ ಹಾಕೊಂಡಿದೀವಿ. ಏನಾದ್ರೂ ಸೆತ್ತೆ ಬೆಳಕತ್ತೀವಿ ಅಂದ್ರೆ ಟಿಲ್ಲರ್ ಕರಿತೀವಿ, ಇಲ್ಲ ಅಂದ್ರೆ ಕರೆಯಲ್ಲ, ಕೈಯಲ್ಲ ಕಡಗಿಲ್ಲ ಕಿತ್ಕೊಂಡು ಇದ್ ಮಾಡ್ಬಿಡ್ತೀವಿ. ಮತ್ತೆ ಕಡ್ಡಿ ನೆಡಬೇಕಾದ್ರೆ ಮೇನ್ ಇರೋದು ಇದ್ರಲ್ಲಿ ಸಿಂಗಲ್ ಬುಡ ಸಿಂಗಲ್ ಕಡ್ಡಿ ನಿಲ್ಸ್ಬೇಕು. ಒಂದು ಕಡ್ಡಿನ ಆಯ್ಕೆ ಮಾಡ್ಬೇಕಾದ್ರೆ ನಾವು ಪೆನ್ಸಿಲ್ ಟೈಪ್ ಗಿಡ ಆಯ್ಕೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಕಿರುಬಿಳ್ಳಪಟ್ಟಿ ಗಿಡ ಆಯ್ಕೆ ಮಾಡ್ಕೋಬೇಕು. 6 ತಿಂಗಳು ಕಡ್ಡಿ ನಾಟಿಯಾಗಿ 6 ತಿಂಗಳಾಗಿರ್ಬೇಕು. ಅದನ್ನ ಕರೆಕ್ಟ್ ಆಗಿ 3.5 ಅಡಿಗೆ ಅಲ್ಲೇ ನಾಟಿ ಮಾಡಿ, ಅದನ್ನ ಅಲ್ಲಿನೇ ನಾಟಿ ಮಾಡಿರ್ತಾರೆ. 3.5 ಅಡಿಗೆ ಕಟ್ ಮಾಡ್ಬೇಕು, ಬಾಟಮ್ ಕಟ್ ಮಾಡ್ಬೇಕು. ಕಟ್ ಮಾಡಿ ನೆಲಕ್ಕೆ ನೆಟ್ಟು ಚೆನ್ನಾಗಿ ಕಾಲಲ್ಲಿ ತೊಳೆದು ಪಟ ಹೊಡಿಸಿ ದಾರ ಇಟ್ಕೊಂಡು ಎಲ್ಲ ಕರೆಕ್ಟ್ ಆಗಿ ಅಳತ ಮಾಡ್ಕೊಂಡು ನೆಟ್ಕೋಬೇಕು ಕಡ್ಡಿನ. ಅದಕ್ಕೆ ತಿಪ್ಪ ಗೊಬ್ಬರ ಹೊಡೆದು ಭೂಮಿ ಸಿದ್ಧತೆ ಮಾಡ್ಕೊಂಡು ನೆಟ್ಕೋಬೇಕು. ಮುಂಗಾರು ತಪ್ಪು ಮಳೆ ಇರೋವಾಗ ನೆಟ್ಕೋಬೇಕು. ನೆಟ್ಕೊಂಡು ಅದನ್ನ ಒಂದ್ ಸಮಕ್ಕೆ 2 ಅಡಿಗೆ ಒಂದ್ ಕಡ್ಡಿ ಇಟ್ಕೊಂಡು ಒಂದೇ ಸತಿ ಬಾಟಮ್ ಫ್ರೂ ಮಾಡ್ಕೊಂಡ್ ಬಂದ್ಬಿಡ್ಬೇಕು. ಮೇನ್ ಇರೋದು ಕಡ್ಡಿ ಚೆನ್ನಾಗಿ ಇರೋದನ್ನ ತಂದು ಇಟ್ಕೋಬೇಕು. ಪುನಃ 20 ದಿನ ಆದ್ಮೇಲೆ ಅದಕ್ಕೆ ನೀರು, ಮಾಮೂಲಿ ನೀರು ನಾವು ಡ್ರಿಪ್ ಆದ್ಮೇಲೆ 20 ದಿನ ಆದ್ಮೇಲೆ ಕಣ್ಣು ಸ್ಟಾರ್ಟ್ ಆಯ್ತಿದೆ ಅಡಿಯಿಂದ. ಆ ಕಣ್ಣಾದಾಗ ಬೇರೆ ಮೇಲ್ಗಡೆ 3 ಕಣ್ಣು ಪಾಸ್ ಮಾಡ್ಬೇಕು. ಆ ಚಿಗುರ್ನ ಬೆಟ್ಟಲ್ಲಿ ಬೆಂಟಿ ಬೆಂಟಿ ಕೆಳಕ್ಕೆ ಎಡ್ಡಿ ಬಿಡ್ಬೇಕು. ಮೇಲ್ಗಡೆ 3 ಕಣ್ಣು ಪಾಸ್ ಮಾಡಿದಾಗ 6 ತಿಂಗಳೇ ಗಿಡ ಡೆವಲಪ್ ಆಗೋಯ್ತದೆ. 6 ತಿಂಗಳಾದ್ಮೇಲೆ 6 ರಿಂದ 8 ತಿಂಗಳಾದ್ಮೇಲೆ ಕಟಿಂಗ್ ಮಾಡ್ಬೇಕು. ಕಟಿಂಗ್ ಮಾಡಿದಾಗ ಬ್ರಾಂಚಸ್ ಗಳು ಜಾಸ್ತಿ ಆಯ್ತದೆ. ಆಗ ನೀವು ನಿಮ್ಮ ಮನೆ ಕಟ್ಟೋರ್ದು ಮನೆಯಲ್ಲಿ ಇರೋದು, ಮನೆ ಅಂದ್ರೆ ಶೆಡ್ ಮಾಡ್ಕತ್ತೀನಿ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಮಾಡ್ಕೋಬಹುದು. ದುಡ್ಡಿದೆ ಅಂದ್ರೆ 50 ಅಡಿ ಉದ್ದ 20 ಅಡಿ ಆಗಲೇ ಮನೆ ಮಾಡ್ಕೋಬಹುದು. ಅದು ನಿಮ್ ಇದು. ಈಗ ನಮ್ಮ ಹತ್ರ ದುಡ್ಡಿರ್ಲಿಲ್ಲ, ಆಗ ಸರ್ಕಾರದಲ್ಲಿ ಸಹಾಯಧನ ಜಾಸ್ತಿ ಇರ್ಲಿಲ್ಲ ನಾವು ಮಾಡುವಾಗ. ಈಗ 3 ಲಕ್ಷ ಇದೆ, ಆಗ ಕಡಿಮೆ ಇತ್ತು. ಅವ್ರವ್ರ ಇದು ಅದು. ಕೆಲವರು ನಾವು ತುಂಬಾ ಸ್ಲೋ ಆಗಿ ಮಾಡ್ಕತ್ತೀವಿ ಅಂದ್ರೆ ಒಂದ್ ಮಟಾರ್ ಶೆಡ್ ಕಟ್ಕೊಂಡು ಸಿಂಪಲ್ ಆಗಿ ಮಾಡ್ಕೋಬಹುದು. ಇಲ್ಲ ನಾವು ಸರ್ಕಾರದ ಸವಲತ್ತು ತಗತೀವಿ, ಸಾಲ ಸೌಲಭ್ಯ ಮಾಡ್ಕೊಂಡು ಸ್ಟೇಜ್ ಮಾಡ್ಕತ್ತೀವಿ ಅಂದ್ರೆ ಮನೇನೆ ಕಟ್ಕೋಬಹುದು. ಈಗ ನೀವು ಸೌಲತ್ತು ತಗೊಂಡ್ರ ಸೌಲತ್ ನಮ್ ಕಡಿಮೆ ಅವಾಗ 20,000 ಇತ್ತು, ಈಗ 1 ಲಕ್ಷ ಅದೇ ಶೆಡ್ಗೆ. 3 ಲಕ್ಷ ರೂಪಾಯಿ ಫ್ರೀ ಆಗಿ ಕೊಡ್ತಾರೆ. 1 ಎಕರೆ ಕಡ್ಡಿ ಹಾಕಿದ್ರೆ 50,000 ಬರ್ತದೆ. ಎನರ್ಜಿ ಸ್ವಿಮ್ ಮಾಡ್ಕತ್ತೀನಿ ಅಂದ್ರೆ ನಮ್ಗೇನು ಬೇಡ ಅಂದ್ರೆ ಜೆಟ್ ಪಿ ಫಂಡ್ ಅಲ್ಲಿ 35,000 ಬರ್ತದೆ. ಶೆಡ್ ಅಂದ್ರೆ ನಾವು ಪೂರ್ತಿ ಮಟಾಳ ಶೆಡ್ ಅಲ್ಲಿ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ. ನಾವು ಸಂಪಾದನೆ ಆಯ್ತಾ ಆಯ್ತಾ ಅದನ್ನ ಎಕ್ಸೈಜ್ ಮಾಡ್ಕೊಂಡು ಸಂಪಾದನೆ ಆದ್ಮೇಲೆ ಮಾಮೂಲಿ ಶೆಡ್ ಎಲ್ಲ ಕಿತ್ತಾಕ್ದು, ಶೀಟ್ ಹಾಕ್ದು, ಪುನಃ ಗ್ವಾಡೆ ಎತ್ತು, ಮನೆ ತರನೇ ಮಾಡ್ಕೊಂಡಿದೀವಿ. 50 ಅಡಿ ಉದ್ದ 20 ಅಡಿ ಆಗಲ್ಲ, ತುಂಬಾ ಶಿಸ್ತಾಗದ ಸಾಕ್ ನಮ್ಗೆ. ನನಗೆ ಅದನ್ನ ಇನ್ನೂ ರೇಷ್ಮೆ ಮನೆ ದೊಡ್ಡದಾಗೆ ಮಾಡ್ಬೇಕು ಅಂತ ಆಸೆ. ಫಸ್ಟ್ ನಾವು ಇರೋದಕ್ಕೆ ಒಂದ್ ಮನೆ ಕಟ್ಕೋಬೇಕು. ನಾವು ತೋಟದಲ್ಲಿ ಸಿಂಪಲ್ ಆಗಿದೆ ಮನೆ, ಊರೊಳಗೆ ನಮ್ದು ಮನೆ ಜಾಗ ಎಲ್ಲ ಐತೆ. ನಾವ್ ಊರು ಒಳಕ್ಕೆ ಇಷ್ಟ ಪಡ್ಲಿಲ್ಲ, ನಮ್ ಮನೆಯವರೆಲ್ಲ ಕರ್ಕೊಂಡು ತೋಟಕ್ಕೆ ಬಂದ್ಬಿಟ್ಟೆ. ಊರ್ ಮಗ್ಲಲ್ಲೇ ತೋಟ, ಈಗ ತೋಟದಲ್ಲಿ ಇರೋದ್ರಿಂದ ಒಂದ್ ಖುಷಿ. ಸಾಯಂಕಾಲ ಆಯ್ತು ಅಂದ್ರೆ ಆಕಾಶವಾಣಿ 100.5 ಕೇಳೋದು, ಇನ್ನು ಬೇಜಾರಾಯ್ತು ಅಂದ್ರೆ ಈಗ ಮೊಬೈಲ್ ಆಯ್ತಾ ಯೂಟ್ಯೂಬ್ ಅಲ್ಲಿ ಒಳ್ಳೊಳ್ಳೆ ರೈತರು ಯಾರ್ಯಾರು ಅದನ್ನೆಲ್ಲ ಹುಡ್ಕೋದು, ಆತರ ಎಲ್ಲ ಮಾಡ್ತೀವಿ. ಮನೆಯಲ್ಲಿ ದನ ಕರುಗಳು ಪ್ರೀತಿಯಿಂದ ಅವನ್ನೆಲ್ಲ ನೋಡಿದ್ರೆ ಎಷ್ಟೇ ನೋವು ಏನೇ ಸಮಸ್ಯೆ ಇದ್ರು ಪರಿಹಾರ ಆಯ್ತದೆ. ಕುರುಗಳು ಎಲ್ಲ ಇರ್ತದೆ, ಮಾಡ್ಕೊಂಡು ಹೋಯ್ತಿವಿ. ನಿಮ್ಗೆ ವಿದ್ಯೆ ಇಲ್ಲಿತ್ತು ಅಲ್ಲಿ ಇಲ್ಲ, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ. ನಿಮ್ ಮಾತು ಕೇಳಿದ್ರೆ ಎಷ್ಟು ಖುಷಿ ಆಯ್ತದೆ. ಈ ನಮ್ಮ ಹುಡುಗಿರ್ಗಳು ಏನ್ ಗೊತ್ತಾ, ಇವಾಗ ಬರೀ ಬಣ್ಣದ ಲೋಕ ಅದನ್ನ ನೋಡಬಾರ್ದು. ಮುಖ್ಯ ಏನು, ನಮ್ಮನ್ ಮದ್ವೆ ಮಾಡ್ಕೊಳ್ಳೋನು ಚೆನ್ನಾಗಿ ನಮ್ಮನ್ ನೋಡ್ಕೋಬೇಕು. ಈಗ ಸರ್ ನನ್ಗೆ ಏನಂದ್ರೆ ನಮ್ಮ ಅಣ್ಣನ ಮದ್ವೆ ಮಾಡ್ಬೇಕು. ಈಗ ಮೊದ್ಲೊಬ್ರು ಬಂದ್ರು, ಅವರು ತುಂಬಾ ಬಡವ್ರಂತೆ, ನೀವೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರು ನಮ್ಮ ಅಣ್ಣನಿಗೆ. ನಾವೇ ಮದುವೆ ಮಾಡ್ಕೊಳವ ಆಯ್ತು ಎಷ್ಟಾರ ಹೋಗ್ಲಿ ಅಂದ್ಬಿಟ್ಟು ಬಂದು ಕರೆದು. ಅವ್ರು ಎಲ್ಲಾನು ಹೇಳಿದ್ರು, ನೋಡಪ್ಪ 8 ಎಕರೆ ಜಮೀನ್ ಇದೆ, ತಮ್ಮ ಈ ತರ ಉಳಮೇಯಿಸ್ತಾನೆ, ಈ ತರ ಒಳ್ಳೆ ಜನ ಎಲ್ಲಾನು ಹೇಳಿದ್ರು. ಇಲ್ಲಿ ಬಂದು ನೋಡಿದ್ರು, ದೇಶಮಟ್ಟ 60 ಅಡಿ ಉದ್ದ 50 ಅಡಿ ಅಗಲಕ್ಕೆ 2 ಪೊಸಿಷನ್ ಮಾಡಿ ದೇಶಮಟ್ಟ ಮಾಡಿದೀವಿ. ಮನೆ ಕೈ ಹಾಕ್ಬೇಕು ಅಂದ ತಕ್ಷಣ ಕೆರೆ ನೀರ್ ಬಿಟ್ಬಿಟ್ರು. ನಾನೇನ್ ಮಾಡಿದ್ವಿ, ಮನೆ ಕಟ್ಟದ್ನ ಸಡನ್ ಆಗಿ ಸ್ಟಾಪ್ ಮಾಡಿದ್ವಿ. ನಾವು ಫಸ್ಟ್ ಮನೆ ಡೆಡ್ ಅಮೌಂಟ್, ಮನೆ ಸಂಪಾದನೆ ಮಾಡ್ಕೊಡಲ್ಲ, ಜಮೀನ್ ಸಂಪಾದನೆ ಮಾಡ್ಕೊಡೋದು. ಅದಕ್ಕೇನ್ ಮಾಡ್ದು, 4 ಲಕ್ಷ ರೂಪಾಯಿ ಕೆರೆ ಗೋಡಿಸ್ತು. ನಮ್ದು ಕಲ್ ಜಮೀನು, ಒಂದೊಂದ್ ಎಕರೆಗೆ ಇನ್ನೇನು ಟ್ರ್ಯಾಕ್ಟರ್ ಕೆರೆ ಗೋಡಿಸಿರೋದು, ಇನ್ನು 1.5 ಅಡಿ ಮೊಣ್ಣೆ ಕೂತ್ಕೋಬೇಕು ಅಂಗಡಿಸ್ಕೊಂಡಿರೋದು. ಮತ್ತೆ ಸುತ್ತ ಪೆಂಚಿಂಗ್ ಮಾಡಿಸ್ತೆ, ಹಂದಿಗಳು ಜಿಂಕೆಗಳು ಬಂದು ನುಣ್ಣಗೆಲ್ಲ ಸೊಪ್ಪನೆಲ್ಲ ಮೇಕತ್ತಿತ್ತು, ಅದನ್ನ ರೆಡಿ ಮಾಡಿಸ್ತೋ. ಈಗ ನಾವು ಹೊಲಕೆ ಮೊದ್ದು 20 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು 10 ಲಕ್ಷ ರೂಪಾಯಿ ಕಟ್ಬಿಟ್ಟು ಮನೆ ಕಟ್ಬಿಡ್ಬೋದಾಗಿತ್ತು, ಕಟ್ಟದೇನ್ ದೊಡ್ಡದಲ್ಲ. ಹೊಲಕ್ಕೆ ದುಡ್ಡು ಹಾಕ್ಬಿಟ್ಟಿದೀವಿ, ಮನೆ ಕಟ್ಟದ್ನ ಸ್ಟಾಪ್ ಮಾಡಿದೀವಿ. ಈಗ ನೀರ್ ಬಂದಿದೆ, ಹೊಲಕ್ಕೆ ಬಂಡವಾಳ ಹಾಕಿದೀವಿ, ಫಸಲು ಬರ್ತಾವೆ, ಅದ್ರಿಂದ ತೆಗೆದು ಮನೆ ಕಟ್ಟಿ. ಜನ ಇವತ್ತು ಏನಾದ ಅಂದ್ರೆ ಬಂದ ತಕ್ಷಣ, ಈಗ ನಾನು ನನಗೆ ಒಂದ್ 10 ಲಕ್ಷ ರೂಪಾಯಿ ಸಾಲ ಕೊಡೋರಿದ್ದಾರೆ ಸರ್, ನಾಳೆ ಹೊತ್ತು ಅಂತ ಹೋದ್ರು 10 ಲಕ್ಷ ರೂಪಾಯಿ ಸಾಲ ಮಾಡ್ತೀನಿ, ಮಾಡ್ಬಿಟ್ಟು ಒಂದ್ ಕಾರು ತಗತ್ತೀನಿ, ಮನೆನೂ ಕಟ್ತೀನಿ. ಅದು ನನಗೆ ಇಷ್ಟ ಇಲ್ಲ. ಸಾಲ ಮಾಡಿ ತೋರ್ಸ್ಕೊಳ್ಳೋಕೋಸ್ಕರ ಮದುವೆ ಹಾಕೋ ಮುಂಚೆ ಒಂದ್ ಟ್ರಾಕ್ಟರ್ ತಕೊಳ್ಳೋದು, ಒಂದ್ ಕಾರ್ ತಕೊಳ್ಳೋದು, ಪುನಃ ಮಾರ್ಬಿಟ್ಟು ಪುನಃ ಬಸ್ಗೆ ಹೋಗೋದು, ಆ ಸೀನ್ ನನಗೆ ಇಷ್ಟವಿಲ್ಲ. ಒಂದು ಹುಡುಗಿ ನೋಡ್ಬೇಕಾದ್ರೆ ಬೇರೆಯವ್ರ ಹತ್ರ ಬುಲೆಟ್ ಇಸ್ಕೊಂಡು ಹೋಗಿ ಹೆಣ್ಣು ನೋಡೋದು, ಆ ಸೀನ್ ನನಗೆ ಇಷ್ಟವಿಲ್ಲ. ಸೈಕಲ್ಲೇ ಹೋಗು, ಏನೇ ಮಾಡು ಸ್ವಂತವಾಗಿ ಮಾಡಬೇಕು. ಏನೇ ಮಾಡಿದ್ರು ಅಷ್ಟೇ, ನನ್ನ ಕೂಟ್ರು ನನ್ನ ಕೂಟ್ರಲ್ಲೇ ಹೋಯ್ತೀನಿ. ಎಲ್ಲ ಒಂದ್ ಫಂಕ್ಷನ್ಗೆ ಹೋಗೋದ ಐತಿ ಅಂದ್ಬಿಟ್ಟು ನನ್ ಕೂಟ್ರು ಕೊಡೋರವ್ರೆ, ಕಾರ್ನು ಕೊಡೋರವ್ರೆ, ನಾನ್ ಹೋಗಲ್ಲ. ನಾನು ಎಲ್ಲಾರು ಮದುವೆಗೆ ಇತ್ತು ಅಂದ್ರೆ ಮಳೆಗಿಳೆ ಬಂತು ಅಂದ್ರೆ ನಾನು ಟಾಟಾ ಎಸಿನಿ ತಗೊಂಡೋಯ್ತೀನಿ. ಮೇಲೆ ಎಲ್ಲ ಕವರ್ ಮಾಡ್ಬಿಟ್ಟು ನಮ್ಮ ತಾಯಿ ನಮ್ಮಪ್ಪ ಎಲ್ಲರೂ ಕುಣಿಸ್ತೀನಿ ಹೋಯ್ತೀನಿ. ಮೊದ್ಲು ಕಾರ್ ಇತ್ತು, ಅದ್ ನಾಚಿಕೆ ಏನು ಬೇರೆ ಆಗನ್ಬಿಟ್ಟು ನಮ್ಮ ಸ್ನೇಹಿತರ ಹತ್ರ ಕಾರ್ ಅದೇ. ಅವ್ನು ಕಾರ್ ತಕೊಂಡು ಹೋಗ್ಬಿಟ್ಟು ಹೆಣ್ಣು ನೋಡಕ್ ಹೋದ್ರೆ ಇವತ್ ಅಂತಾರೆ ಅವರು, ಓ ಪರವಿಲಕ್ಕೆ ಕಾರ್ ತಕೊಂಡ್ಬಿಟ್ಟಣ ಅಂತಾನ. ಪುನಃ ಇನ್ನೊಂದ್ಸಲ ಅಂತಾನ, ಈ ಸೋಕಿಗೆ ಅತಿಕೆ ಮುದೇವಿಗೆ ಅಂತಾರ. ಅದೇ ಹಾಕ್ಬೇಕು ನನಗೆ, ಬೇಕಿಲ್ಲ. ಏನೇ ಆಗ್ಲಿ ಸ್ವಂತವಾಗೇ ಮಾಡ್ಬೇಕು. ನಾನು ಒಂದ್ ಕಾಲದಲ್ಲಿ ಸರ್ ನಮ್ ಸೈಕಲ್ ಇತ್ತು, ಭಗವಂತ ಕೂಟ್ರು ಕೊಟ್ಟ, ಪುನಃ ಕಾರ್ ಕೊಟ್ಟ, ಈಗ ಒಳ್ಳೆ ಹೆಸರು ಕೊಟ್ಟವನೆ. ಒಂದ್ ಇಪ್ಪತ್ತೆರಡು ಅವಾರ್ಡ್ ಬಂದವೆ. ಸುತ್ತೂರು ಜಾತ್ರೆಲಿ ಪ್ರತಿ ವರ್ಷನು ನಾವು ಟಗರ್ಗಳು ಎಲ್ಲ ಕಟ್ತೀವಿ, ಸನ್ಮಾನ ಎಲ್ಲ ಸ್ವಾಮಿಗಳ ಕಡೆ ಎಲ್ಲ ಮಾಡ್ತಾರೆ. ಪೇಪರ್ ಅಲ್ಲಿ ಬಂದವೆ, ಸುಮಾರು ಅವಾರ್ಡ್ಗಳು ಬಂದವೆ. ಹೊರಗಡೆ ಊರಿಂದ ರೈತರು ಕರ್ಕೊ ಬರ್ತಾರೆ, ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರು ಕರ್ಕೊ ಬರ್ತಾರೆ, ರೇಷ್ಮೆ ಇಲಾಖೆಯಿಂದ ರೈತರು ಕರ್ಕೊ ಬರ್ತಾರೆ, ಧರ್ಮಸ್ಥಳ ಇಂದ ರೈತರು ಕರ್ಕೊ ಬರ್ತಾರೆ. ಬಂದವರಿಗೆಲ್ಲ ನನ್ನ ಕೈಯಲ್ಲೇ ಖರ್ಚು ಮಾಡಿ ರೈತರಿಗೆಲ್ಲ ಟೀ ಬಿಸ್ಕೆಟ್ ಎಲ್ಲ ಕೊಟ್ಟು ನಂಗೆ ಖುಷಿ. ಅದು ಅವರಿಂದ ನನಗೇನು ಹೆಲ್ಪ್ ಬೇಡ, ನನ್ನಿಂದ ಓ ಮಹೇಶನ ತೋಟ ಕೊಯ್ದು ಚೆನ್ನಾಗಿ ಮಾಡೋಣ ಅನ್ನೋದು ನನಗೆ ಅಷ್ಟೇ ಖುಷಿ. ಸುಮಾರು ಜನಕ್ಕೆ ಗೊತ್ತು ಚಿನ್ನಮಳಿ ಮಹೇಶ ಅಂದ್ರೆ, ಎಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತು, ನನಗೆ ಗೊತ್ತಿಲ್ಲ. ನಮ್ಗೆ ಖುಷಿ ಆಯ್ತದೆ, ನಂಗೆ 28-29 ವರ್ಷಕ್ಕೆ ನಾ ಸಾಧನೆ ಮಾಡಿದ್ದೀನಿ ಅನ್ನೋದು ನನಗೆ ಸಾಕು. ಈಗ ನಿಮ್ಗೆ ಎಂತ ಹುಡುಗಿ ಸಿಗ್ತಾಳೆ ಅಂದ್ರೆ, ಬಣ್ಣದ ಲೋಕದ್ದಲ್ಲ, ಇವನ್ ಜೊತೆಗೆ ಹೆಗಲು ಕೊಟ್ಕೊಂಡು ಜಮೀನ್ ದುಡಿಯ ಅಂತ ಹುಡುಗಿನೇ ಸಿಗ್ತಾಳೆ. ಈಗ ಇವನ್ ಮಾತನ್ನ ಕೇಳಕ್ಕಪ್ಪ, ನಮ್ ಕ್ಯಾಂಡಿಡೇಟ್ ಇಲ್ಲ. ಶಂಕರಣ್ಣ ಇದ್ದು ಎಲ್ಲ ಕೇಳಿಸ್ಕೋಬೇಕಾಗಿತ್ತು. ಇವನು ರೇಷ್ಮೆ ಬೆಳಿತಾನೆ ಮಹೇಶಣ್ಣ, ಅವನ್ ಶಂಕರಣ್ಣ ರೇಷ್ಮೆ ಪಂಚ ಉಟ್ಕೊಂಡು ವ್ಯತ್ಯಾಸ ಅಲ್ಲ. ಇವನ್ ಹೇಳದ್ನಲ್ಲ, ಅದೆಲ್ಲ ಅವನ್ಗೆ ಒಳ್ಳೆ ಅನ್ವಯ ಆಗೋಂಗಿತ್ತು. ಈಗ ಮಹೇಶಣ್ಣ ಹೇಳಿ ಸರ್. ಈಗ ನಮ್ಮೂರಾಗೆ ಒಂದು ವ್ಯವಸ್ಥೆ ಐತೆ, ಕಮಲಕ್ಕನ ಅಟ್ಟಿತವು ಎಲ್ಲ ಹಿಂಗೆಲ್ಲ ಮಾತಿಗೆ ಎಲ್ಲ ಬಂದ್ರೆ ಯಾರನ್ನೂ ಹಂಗೆ ಕಳ್ಸಕ್ಕಿಲ್ಲ. ಹಸಿ ಏನಾರ ತಿನ್ನಕ್ ಕೊಟ್ಟು ಕುಡಿಯಕ್ ಏನಾರ ಕೊಟ್ಟು ಕಳ್ಸೋದು. ಈಗ ನೀನ್ ನೋಡಿದ್ರೆ ಇದೇನಪ್ಪ, ನೀನೇ ತಂದ್ಬಿಟ್ಟು ತಂದ್ಬಿಟ್ಟಿದ್ಯಲ್ಲ, ಇದೇನ್ ಸಮಾಚಾರ? ಈಗ ಶಿವರಾತ್ರಿ ಹಬ್ಬ ನಮ್ ಮನೇಲಿ ಮಾಡ್ದು, ಪೂಜೆ ಎಲ್ಲ ಮಾಡುವ ಗ್ರ್ಯಾಂಡ ಮಾಡ್ಬೇಕಲ್ಲ. ಹಬ್ಬ ನಾಳೆಗೆ ಮಾಡ್ತಿದ್ರು, ನಮ್ ತಾಯಿ ಮಾಡಕ್ಕಾನಿಲ್ಲ, ಈಗ ಮಾಡಾರೆ. ತಂಬಿಟ್ಟು ಉರಕ್ಕಿ ತಂಬಿಟ್ಟು ಅಂತ ಮಾಡ್ತಾರೆ ಹಬ್ಬ ಅದ ಮಾರ್ನಾಗೆ, ಹಬ್ಬದ ದಿನಾನು ಮಾಡ್ತಾರೆ. ಅದಕ್ಕೆ ನಿಮ್ ಜ್ಞಾಪಿಸ್ಕೊಂಡು ತಕ ಬಂದಿವ್ರು ಕೊಡವ ಅಂದ್ಬಿಟ್ಟು ತಕ ಬಂದಿದ್ದೀನಿ. ಅಲ್ಲಪ್ಪ, ನೀ ಏನ್ ಟಗರ್ ನೋಡಕ್ ಬಂದಿದ್ಯಾ, ಆಯ್ತಾ ತಂಬಿಟ್ಟು ಕೊಡಕ್ ಬಂದಿದ್ಯಾ? ಇರ್ಲಿ, ಎರಡು ಆಗ್ಲಿ ಅಂತ ನಿಮ್ಗೆ ಇದ್ ಮಾಡ್ಬಿಟ್ಟು ಕೊಡವ. ಈಗ ರಾಜಣ್ಣ ಹೇಳಪ್ಪ, ಈಗ ಟಗರ್ ತೋರ್ಸಕ್ಕೆ ತಂಬಿಟ್ಟು ತಿನ್ಕೊಂಡು ಹೋಯ್ತೀಯಾ, ಟಗರ್ ತೋರ್ಸ್ಬಿಟ್ಟು ಬಂದು ತಂಬಿಟ್ಟು ತಿಂತೀಯಾ ನೀ ಹೇಳು. ಈಗ ಹೆಂಗ ಮಾಡ್ಕೊಂಡು ಅವನ್ನ ಇಲ್ಲೇ ಉಳಿಸ್ಕೊಳ್ಳೋದು ಇವತ್ತು ತಿನ್ಸ್ಕೊಂಡು. ನಾ ಹುಡ್ಕತ್ತೀನಿ, ನೀವೇನ್ ತೋರಿಸ್ತೀನಿ ಅಂದ್ರ. ಅಯ್ಯೋ, ಅದೆಲ್ಲ ಆಯ್ತದ ಸುಮ್ನಿರಪ್ಪ, ಎಲ್ಲ ಆಗೋದು. ಅಮ್ಮಜ್ಜಿ ಬೇರೆ 27 ಕೋಟಿ ಸಿಕ್ಕಿ ನಿಮ್ ಅಪ್ಪನ ಮದುವೆ ಮಾಡಿದೆ, ನಿಮ್ ಅಪ್ಪನ ಮದುವೆ ಮಾಡಿದೆ ಅಂತ ಹೇಳಿ ನಂಗೆ 27 ಆಗದ ಕಾಲ ಬೇರೆ. ನಾನ್ ಹಿಂಗ್ ಏನ್ ಹೇಳದೆ ಹೇಳು ಸಾ. ಇನ್ನೊಂದ್ ನೋಡ್ಬಿಡಿ, ಯಾರ ಏಡ್ ಇರೋದ್ ನೋಡ್ಬಿಡಿ, ಏಡ್ ಹೆಣ್ಣು ಇರ್ಬೇಕು, ಒಂದ್ ಹಂಗ. ಈಗ ನಿಮ್ಗೆ ಹೆಗಲು ಕೊಟ್ಕೊಂಡು ದುಡಿಯೋಳೆ ಸಿಕ್ತಾಳೆ ಬಿಡು ಅಂತ ಹೇಳಿಲ್ಲ. ಸಿಕ್ತಾಳೆ ಬಿಡು, ಯೋಚನೆ ಮಾಡ್ಬೇಡ. ಮೊದ್ಲು ಇರು, ಅದೇನೋ ಕಮಲಕ್ಕ ಏನೋ ಹೊಸಿ ಮಾಡ್ತಾಳೆ. ಊಟ ಮಾಡ್ಕೊಂಡು ತಗರೆಲ್ಲ ನೋಡ್ಕೊಂಡು ವತಾರಕ್ಕೆ ಊರ್ಗೆ ಹೋಗಯಂತೆ. ಸರಿ ಅಪ್ಪ, ಆಯ್ತು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಂಜನಗೂಡು ತಾಲೂಕು ಚಿನ್ನಂಬಳ್ಳಿಯ ಕೃಷಿಕ ಜಿ ಮಹೇಶ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ ಹಾಗೂ ಎಸ್ ಸುಬ್ರಹ್ಮಣ್ಯ. ಅಲ್ಲಾ, ಇವರು ಎಲ್ಲಿ ಹೊಂಟಾರಿ? ಇವರು ಸಿದ್ದಣ್ಣ ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿ ಹೊಂಟೀನಿ. ಏನೋ, ನಾನು ಪಂಚಾಯತ್ ಕಡೆ ಹೊಂಟೀನಿ. ಇದೆಂದು ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ್ಣ, ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ ರೊಕ್ಕ ಹಂಚ್ತಾರೇನು ಪಂಚಾಯತ್ಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲ್ಸ ಕೊಡ್ತಾರ, ನಡಿಯೋ. ಎಂತ ಬಂಗಾರದಂತ ಸುದ್ದಿ ಹೇಳಿದ್ವು, ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ದಿನ ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. March 21 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿಯ ಅನುಭವವನ್ನು ಕುರಿತು KR Pete ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಮಾಂಬಳ್ಳಿಯ ಪ್ರಗತಿಪರ ಕೃಷಿಕ ಬಿ ಸ್ವಾಮಿಗೌಡ ಅವರೊಂದಿಗೆ ಮಾತುಕತೆ. ನಾನು ಒಬ್ಬ ಮಾಡಿದ್ರೆ ನಾಲ್ಕು ಕಾಲ ಮಾಡ್ಬೇಕು ಆ ಟೈಪ್ ನಾನು ವಯಸ್ಕಾಲದಲ್ಲಿ ಮಾಡ್ತಿದ್ದು. ಅದೆಲ್ಲ ಹೇಳ್ಕೊಳ್ಳಂಗಿಲ್ಲ. ಈಗ ಇಡೀ ಹೂವಿನ ವಯಸ್ಸು ಈಗ ನನ್ಗೆ 63 ಆಯ್ತ ಸರ್. ಈ ಭತ್ತದ ಬೆಳೆಯಲ್ಲಿ ಅದೇನೋ ಪ್ರಯೋಗ ಮಾಡಿದ್ರಲ್ಲ, ಏನಾಯ್ತು ಅದು? ಭತ್ತದ ಬೆಳೆ ಸರ್, ನಾನು ಒಂದ್ಸಲ ಮಂಡ್ಯಕ್ಕೆ ಹೋಗಿ KRH ಭತ್ತ ತಗೊಂಡೆ ಬಿತ್ತನೆಯ. ಅದ್ರ 40 ಕ್ವಿಂಟಲ್ 80 ಕೆಜಿ ಭತ್ತ ಬೆಳೆದೆ ಒಂದ್ ಎಕರೆಗೆ. ಆಮೇಲೆ ಅದು ಕೂಳೆ ಚೆನ್ನಾಗಿ ಬತ್ತು ಅಲ್ಲಿ ಇನ್ನೂ ಕಡಿತಾ ಇದ್ದಂಗೆ ಒಂದು ವಾರಕ್ಕೆ ಕೂಳೆ ಕಾಣ್ತು. ನನ್ಗೆ ಗಾಳಿ 10 ವರ್ಷದಿಂದ ಕೂಳೆ ಭತ್ತ ಬೆಳೆದಲ್ಲಿ ಪ್ರಯತ್ನ ಮಾಡಲೇಬೇಕು ಅಂತ ಪ್ರಯತ್ನ ಇತ್ತು. ಅಷ್ಟು ದನ ಕಲ್ಗಳು ಮೇಯಿಸ್ಕೊಂಡ್ಬಿಡೋದು. March 22 ಮಂಗಳವಾರ ಬದನೆ ಹಾಗೂ ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆಯನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ GK ರಾಮೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ March 23 ಬುಧವಾರ. ಈ ಬದನೆ ಮತ್ತೆ ಕುಂಬಳ ಜಾತಿಯ ತರಕಾರಿಗಳಲ್ಲಿ ನಮಗೆ ಸಾಧಾರಣವಾಗಿ, ಏಕೆಂದ್ರೆ ನಾವು ಒಂದಲ್ಲ ಒಂದು ರೀತಿಯ ಈ ಬದನೆ ಜಾತಿಯ ಅಂತಂದ್ರೆ ಬದನೆಕಾಯಿ ಇರಬಹುದು, ಮೆಣಸಿನಕಾಯಿ ಇರಬಹುದು, ಟೊಮ್ಯಾಟೊ ಇರಬಹುದು, ಅಥವಾ ಹಸಿಮೆಣಸಿನಕಾಯಿ ಅಥವಾ ದೊಣ್ಣ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ಇರಬಹುದು. ಅದೇ ರೀತಿಗೆ ಇನ್ನು ಕುಂಬಳ ಜಾತಿಯ ತರಕಾರಿಗಳು ಅಂತಂದ್ರೆ ಹೀರೆಕಾಯಿ, ಹಾಗಲಕಾಯಿ, ಕುಂಬಳಕಾಯಿ, ಕಲ್ಲಂಗಡಿ ಮತ್ತೆ ಕರ್ಬೂಜ, ಈ ಎಲ್ಲಾ ತರಕಾರಿಗಳನ್ನ ಬೆಳೀತಾ ಇರ್ತೀವಿ. ಮತ್ತೆ ಇವುಗಳ ಮಾರುಕಟ್ಟೆ ಬೇಡಿಕೆ ಸತತವಾಗಿರೋದ್ರಿಂದ ನಾವು ಇವನ್ನ ಒಂದಲ್ಲ ಒಂದು ಒಂದರ ನಂತರ ಒಂದು ಇದನ್ನ ಹಾಕೊಂಡು ಹೋಗ್ತಾ ಇರ್ತೀವಿ. March 24 ಗುರುವಾರ ಮಿಶ್ರ ಕೃಷಿಯಲ್ಲಿನ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು KR Pete ತಾಲೂಕು ಬೂಕನಕೆರೆ ಹೋಬಳಿ ಚಿಕ್ಕ ಗಾಡಿಗನಹಳ್ಳಿಯ ಪ್ರಗತಿಪರ ಕೃಷಿಕ ಮಂಜೇಗೌಡ ಅವರೊಂದಿಗೆ ಸಂದರ್ಶನ. ಏನೋ ಒಂದು ಮಾರ್ಗ ಒಂದು 50 ರೂಪಾಯಿ 60 ರೂಪಾಯಿ ನಮಗ್ ಕೊಡ್ತಾರೆ, ಅವ್ರೆಷ್ಟು ಮಾರ್ಕತಾರ 100 ರೂಪಾಯಿ ಗಂಟಲು ಮಾರ್ಕತಾರೆ ನಮಗ್ ಕೊಡೋದು. ಆಗ ಈಗ ರೈಟ್ ಅದೇ ಸರ್, ಈ ಟೈಮ್ ನಲ್ಲಿ ಈಗ ಬೇಸಿಗೆ ಟೈಮ್ ಅಲ್ವಾದು ಮಾರುಕಟ್ಟದೆಲ್ಲ ನೀವೇನಾ? ನಾವೇ ಸರ್, ಎಣ್ಣೆ ಹಾಳು ಮಾಡ್ಕೋತೀವಿ. ಊರಿನಿಂದ ಆಳ್ಗೊಳ್ ಬರ್ತಾರೆ, ಒಂದ ನಮ್ಮ ಸಂದರ್ಭ ಎಷ್ಟ ಬೇಕು ಅಷ್ಟ ಆಳ್ ಕರ್ಕೋತೀವಿ, ಆದಾಗ ನಾವು ಮಾಡ್ಕೋತೀವಿ ಸರ್. ಬಲ್ಲೆನಲ್ಲಿ ಮಾರ್ಕೆಟ್ಲ ಕೊಟ್ಬಿಡ್ತೀರಿ? ಇಲ್ಲ, ಮನೆ ತಕ್ಕೆ ಬರ್ತಾರೆ ಸರ್. March 25 ಶುಕ್ರವಾರ ಮಣ್ಣು ಹಾಗೂ ನೀರು ನಿರ್ವಹಣೆಗೆ ಯಶಸ್ವಿ ಮಾದರಿಗಳನ್ನು ಕುರಿತು ಮಾತನಾಡಲಿದ್ದಾರೆ. ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ GH ಯೋಗೇಶ್. ಈಗ ನೀರಿನ ನಿರ್ವಹಣೆ ಚೆನ್ನಾಗಿರಬೇಕು, ಬೆಳೆ ಚೆನ್ನಾಗಿರಬೇಕು ಅಂತಂದ್ರೆ ನೀರಾವರಿ ಪ್ರದೇಶದಲ್ಲಿ ಪ್ರಮುಖವಾಗಿ ಏರುಮಡಿಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಈಗ ನೋಡಿ, ಒಂದು ಸೊಪ್ಪು ಬೆಳಿಬೇಕು ಅಂತಂತಂದ್ರೂ 2 ಅಡಿ ಆಗಲಿಕ್ಕೆ, 1/2 ಅಡಿ ಎತ್ತರಕ್ಕೆ, ಒಂದು 20 ಅಡಿ 25 ಅಡಿ ಉದ್ದಕ್ಕೆ ಏರುಮಡಿಯನ್ನು ಮಾಡಿಕೊಂಡು ನಾವು ಬೆಳೆದಾಗ ಏನಾಗ್ತದೆ, ಮಣ್ಣು ಲೂಸ್ ಆಗ್ತದೆ. ನೆಕ್ಸ್ಟ್ ತೇವಾಂಶ ಎಷ್ಟು ಬೇಕೋ ಅಷ್ಟನ್ನು ಹಿಡಿದಿಟ್ಕೊಳ್ತದೆ, ಹೆಚ್ಚಾದ ನೀರು ಬಸ್ತೋಗಲಿಕ್ಕೆ ಅವಕಾಶಗಳಿರ್ತದೆ. March 26 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೋರಣ. ಸುಬಣ, ನೀ ಹೇಳ್ತಿರೋದು ಒಂದು ಜಿಲ್ಲೆಗೆ ಒಂದು ಬೆಳೆ, ಒಂದು ಉತ್ಪನ್ನ. ಒಂದು ಉತ್ಪನ್ನ ಅಂದ್ರೆ ಒಂದ್ ಜಿಲ್ಲೆನಲ್ಲಿ ಎಲ್ಲರೂ ಅದನ್ನೇ ಬೆಳಿಬೇಕು ಅಂತ ಹಂಗಲ್ಲ. ಆ ಜಿಲ್ಲೆಯಲ್ಲಿ ಅದನ್ನ ಉತ್ತಮವಾಗಿ ಬೆಳೆಯೋದಕ್ಕೆ ಪ್ರಾಶಸ್ತ್ಯ ಕೊಡೋದು. ಈಗ ಮಂಡ್ಯ ಅಂತಂದ್ರೆ ಭತ್ತ, ಮಂಡ್ಯ ಅಂದ್ರೆ ಭತ್ತ ಅಲ್ಲ, ಮಂಡ್ಯ ಅಂದ್ರೆ ಬೆಲ್ಲ ಮಾಡೋರೆ, ಚಾಮರಾಜನಗರಕ್ಕೆ ಅರಿಶಿನ ಮಾಡೋರೆ. ಓಹೋ, ಸರಿ ಕಪ್ಪ. ಅಂದ್ರೆ ಜಿಲ್ಲೆಗೆ ಅವರೇ ಆಯ್ಕೆ ಮಾಡ್ಬಿಟ್ಟಾರ ಇಲ್ಲಿ ಬೆಳೆಯೋದಷ್ಟೇ ಅಲ್ಲ, ಬೆಳೆಯೋದು ಬೆಳೆದಾಯ್ತೆ, ಈಗ ರಾಜಣ್ಣ ಬೆಳಿತಾನೆ, ಅದಕ್ಕೆ ಹೇಳಿದ ನೀನು ಇರಬೇಕು ಅನ್ನೋದು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.